ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದೀಗ ಘನತೆ ವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಗಣರಾಜ್ಯೋತ್ಸವದ ಮುನ್ನಾ ದಿನವಾದ ನಿನ್ನೆ ರಾಷ್ಟ್ರವನ್ನು ಉದ್ದೇಶಿಸಿ ಮಾಡಿದ ಭಾಷಣದ ತುಳು ಅವತರಣಿಕೆ. ದೇಶದ 74ನೇ ಪ್ರಜಾಪ್ರಭುತ್ವ ದಿನಾಚರಣದಾನಿ ದೇಶಬೊಕ್ಕ ಪಿದ ದೇಶಡುಪ್ಪುಣ ಭಾರತದ ಮಾತಾ ಜನಕುಲೆಗ್ ಎನ್ನ ಹೃದಯದಿಂಜಿದಿ ಎಡ್ಡೆಪ್ಪು ಬಯಕುವೆ. ನಮ್ಮ ಸಂವಿಧಾನ ಜಾರಿಗೆ ಬತ್ತನ ದಿನೋಡ್ದು ಇನಿ ಮುಟ್ಟದ ಪ್ರಯಾಣ ಅದ್ಭುತವಾದಿತ್ತದು ಒಂದು ಬೇತೆ ರಾಷ್ಟ್ರೊಳಗೆ ಉಮೇದು ಕೊರ್ತನು. ಪ್ರತಿಯೊರಿ ಭಾರತದ ಜನಕುಲೆಗ್ಲ ಇಡೆಮುಟ್ಟದ ಭಾರತ ನಡತು ಬತ್ತನ ಬಗೆಟು ಪೆರ್ಮೆದ ಅನುಭವ ಆಪುಂಡು. ನಮ್ಮ ಗಣರಾಜ್ಯೋತ್ಸವನ್ನು ಆಚರಣೆ ಮಲ್ಪುನಗ ಒಂಜಿ ರಾಷ್ಟ್ರದ ರೂಪೊಡು ಒಟ್ಟಾರೆ ಆದ ಮಲ್ತನ ಸಾಧನೆಲನ ಪರ್ಬನು ಆಚರಣೆ ಮಲ್ಪುವ. ಭಾರತ ಲೋಕದ ಭಾರಿ ಪರ ಜುವಪ್ಪ ನಾಗರಿಕತೆಗಳಿಡು ಒಂಜಾದುಂಡು. ಭಾರತನು ಪ್ರಜಾಪ್ರಭುತ್ವದ ಅಪ್ಪೆಂದು ಲೆತ್ತೊಂದು ಇತ್ತಿನಲ ಇತ್ತೆದ ಗಣರಾಜ್ಯವಾದ ನಮ್ಮ ನನಲ ಜವನೇರು. ಸ್ವತಂತ್ರದ ಸುರುಸುರುತ ವರ್ಷಲೆಡು ನಮ್ಮ ಲೆಕ್ಕ ಇಜ್ಜಂದನಾತು ಸವಾಲು ಬೊಕ್ಕ ಎದುರು ಸಿತಿಗತಿಲೇನು ಎದುರು ಸಾವಡಾದ ಬತದಿತ್ತನು. ಜಿಂಜಕಾಲದ ಪಿದಾಯ ದೇಶದ ಆಳಿಕೆದ ಪಾಕ ಹಾಳು ಪರಿಣಾಮಲೆಡು ರಡ್ಡು ಮುಖ್ಯ ಪ್ರಭಾವಳು ಪಂಡ ಬರವುದಾಂತಿನ ಬೊಕ್ಕ ದಿಂಜ ಬಡಪತ್ತು ಆಂಡಲ ಭಾರತ ಧೈರ್ಯ ಕಲೆವುಂದುಜಿ. ಭರವಸೆ ಬೊಕ್ಕ ವಿಶ್ವಾಸದೊಟ್ಟುಗು ನಮ್ಮ ಮನುಕುಲದ ಇತಿಹಾಸೊಲೆಡು ವಿಶಿಷ್ಟವಾಯಿನ ಪ್ರಯೋಗನು ಸುರುಮಲ್ತ. ಈತೊಂಜಿ ಜನಸಂಖ್ಯೆದ ಆತೊಂಜಿ ತರಾವಳಿಲೆನು ಹೊಂದುದನ ಜನಸಮುದಾಯ ಸುಲಭವಾದ ಒಂಜಿ ಪ್ರಜಾಪ್ರಭುತ್ವ ರಾಷ್ಟ್ರ ಆತುಜಿ. ನಮ ಮಾತ ಒಂಜೆ, ನಮ ಮಾತ ಭಾರತದ ಜನಕುಲು ಪನ್ಪುಣ ಗಟ್ಟಿ ವಿಶ್ವಾಸೊಡ್ದು ನಮ ಪ್ರಜಾಸತ್ತಾತ್ಮಕ ಗಣರಾಜ್ಯವಾದ ಗೆಲ್ಮೆ ಪಡೆತ. ಪಾಕ ಧರ್ಮಲು ಬೊಕ್ಕ ಪಾಕ ಭಾಷೆಲು ನಮನ ಪಾಲುಮಲ್ತದುಜಿ. ಬದಲಾದು ಅವು ನಮನ ಒಟ್ಟು ಸೇರ್ಸಾದನು. ಇನ್ನೆಡ್ದಾದೆ ನಮ ಒಂಜಿ ಪ್ರಜಾಪ್ರಭುತ್ವ ವ್ಯವಸ್ಥೆದ ಗಣರಾಜ್ಯವಾದ ಗೆಲ್ಮೆ ಪಡೆತ. ಉಂದುವೇ ಭಾರತದ ಸಾರಸತ್ವ ಆತನು. ಈ ಸಾರಸತ್ವ ಸಂವಿಧಾನದ ಕೇಂದ್ರ ಬಾಗೊಡಿತದು ಕಾಲದ ಪರೀಕ್ಷೆನು ಧೈರ್ಯಡು ಎದುರುಸಾದನು. ಸ್ವತಂತ್ರ ಕೊಳಲದ ಆದರ್ಶಲೆಗ್ ಹೊಂದುದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆದ ಆಧಾರವಾಯಿನ ಸಂವಿಧಾನ ಕಟ್ಟನು. ಮಹಾತ್ಮ ಗಾಂಧೀಜಿಯರನ ದುಂಬಾಲ್ತೆಡು ನಡತನ ರಾಷ್ಟ್ರೀಯ ಚಳವಳಿದ ಉದ್ದೇಶ ಸ್ವತಂತ್ರ ಪಡೆಪುನ ಒಟ್ಟುಗು ಭಾರತೀಯ ಆದರ್ಶಲೆನು ಪಿರ ತಾಪನೆ ಮಲ್ಪುನಲ ಆದಿತ್ತನು. ಆ ಅವ್ವೇತೋ ಕಾಲದ ಪೊರಂಬಾಟ ಬೊಕ್ಕ ತ್ಯಾಗ ನಮನು ವಸಾಹತು ಶಾಹಿ ಆಳಿಕೆ ಹಿಡಿದು ಮುಕ್ತಿ ಪಡೆಪುನ ಸ್ವತಂತ್ರನು ಪಡೆಯರೆ ನಂಕ ಸಹಾಯ ಆತನು. ಸೋದರತ್ವ ಬೊಕ್ಕ ಸಮಾನತೆದ ನಮ್ಮ ಪಿರಾಕದ ಬಿಲೆನು ಪಿರ ನಮ್ಮವಾದು ಮಲ್ತೊನೆರೆ ಕ್ರಾಂತಿಕಾರಿಲು ಸುಧಾರಕೆರು ದಾರ್ಶನಿಕೆರು ಬೊಕ್ಕ ಆದರ್ಶವಾದಿಲೆನ ಒಟ್ಟುಗು ಕೈಜೋಡ್ಸಾದು ಕೆಲಸ ಮಲ್ತೇರು. ಏರು ಇತ್ತದ ಮಠದ ಭಾರತೀಯ ಚಿಂತನೆಗೆ ಚಾಲನೆ ಕೊರಿಯರ ಅಕಲು ವೈದಿಕ ಉಪದೇಶನು ಹೊಂದುದು ನಂಕ ಎಡ್ಡ ಚಿಂತನೆಲು ಮಾತಾ ದಿಕ್ಕಿಡ್ದು ಬರಡುಂದು ಬುಳೆಚಿಲುಪರ ಚಿಂತನೆಲೇನು ಎದುಕೊಂಡೇರು. ಈ ರೀತಿದ ದಿಂಜಕಾಲದ ಬೊಕ್ಕ ಭಾರೀ ಚಿಂತನೆಲೆನ ಕಾರ್ಯೊಡ್ದು ನಮ್ಮ ಸಂವಿಧಾನ ಕಟ್ಟುದು ಮಿತ್ತಮಟ್ಟೊಗೇರಂಡು. ನಮ್ಮ ಈ ಪ್ರಜಾಪ್ರಭುತ್ವ ವ್ಯವಸ್ಥೆದ ಪಂಚಾಂಗದ ದಾಖಲೆ ಆಯ್ನ ಈ ಸಂವಿಧಾನ ಲೋಕದ ಭಾರೀ ಪಿರಾಕದ ನಾಗರಿಕತೆದ ನರಮಾನ್ಯವಾದದ ಶಾಸ್ತ್ರ ದರ್ಶನದ ಒಟ್ಟುಗೂ ಇತ್ತೆದ ವಿಚಾರಳೆಡ್ದಲ ಉಮೇದು ಪಡೆತನು. ಸಂವಿಧಾನ ಕರಡು ಸಮಿತಿದ ದುಂಬಾಳ್ತೆ ವಹಿಸಿದನ ಬೊಕ್ಕ ಸಂವಿಧಾನಗೂ ಅಕೇರಿದ ರೂಪಕೊರ್ಪಣವಳು ನಿಘಂಟದ ಪಾಲು ವಹಿಸಿದನ ಡಾಕ್ಟರ್ BR ಅಂಬೇಡ್ಕರ್ರೆಗ್ ರಾಷ್ಟ್ರ ಏಪಲ ಸೊಲ್ಮೆ ಸಂದಾವುಂಡು. ಈ ದಿನ ನಮ್ಮ ನ್ಯಾಯಶಾಸ್ತ್ರಜ್ಞರು BN ರಾವ್ರೆನ ಪಾಲನು ನೆಂಪು ಮಲ್ತನೋಡು. ಸುರೂತ ಕರಡನ್ನು ತಯಾರು ಮಲ್ತಿನ ರಾವ್ ಬೊಕ್ಕ ಸಂವಿಧಾನ ಕಟ್ಟುನೆಟ್ಟು ಸಹಾಯ ಮಲ್ತನ ಬಾಕಿ ಎಡೇನ ತೆರಿನಕ್ಲು ಬೊಕ್ಕ ಅಧಿಕಾರಿಗಳನ್ನ ಕೊಡುಗೆನು ನೆಂಪು ಮಲ್ತನೋಡು. ಆ ಸಭೆತ ಸದಸ್ಯರು ಭಾರತದ ಮಾತಾ ಪ್ರದೇಶ ಬೊಕ್ಕ ಸಮುದಾಯಲಿನ ಪ್ರತಿನಿಧಿ ಆದಿತ್ತೇರು. ಬೊಕ್ಕ ಅಕ್ಲೆಡು 15 ಪಂಜನಕ್ಲು ಸೇರಿದಿತ್ತೇರು ಪನ್ಪುಣ ಅಂಶದ ಬಗೆಟು ನಂಕು ಪೆರ್ಮೆ ಉಂಡು. ಸಂವಿಧಾನಡು ಒತ್ತು ಪಂಡನ ಆದರ್ಶಗಳು ನಮ್ಮ ಗಣರಾಜ್ಯ ವ್ಯವಸ್ಥೆಗೆ ಬುಡಂದೆ ಮಾರ್ಗದರ್ಶನ ಕೊರ್ಪುಂಡು. ಈ ಪೊರ್ತುಡು ದಿಂಜಮಟ್ಟಿಡು ಬಡ ಬರವು ಇಜ್ಜಂದನ ರಾಷ್ಟ್ರ ಆದಿತ್ತನ ಭಾರತ ಇತೆ ಜಾಗತಿಕ ವೇದಿಕೆಡು ಸಾಗೊಂದುಪ್ಪುನ ಆತ್ಮವಿಶ್ವಾಸದ ರಾಷ್ಟ್ರ ಆದ ರೂಪ ಬದಲ್ದನು. ಸಂವಿಧಾನ ಶಿಲ್ಪಿಲೆನ ಸಾಮಾಜಿಕ ಬುದ್ಧಿ ಚುರುಕುಡ್ದು ತಿಕ್ಕನ ಮಾರ್ಗದರ್ಶನ ಇಜ್ಜಂದೇ ಒಂದು ಸಾಧ್ಯ ಆತುವಂದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬೊಕ್ಕ ಬಾಕಿದಕ್ಕಳು ನಂಕು ರಕ್ಷೆ ಬೊಕ್ಕ ನೀತಿದ ಚೌಕಟ್ಟನ್ನು ಕೊರ್ತೇರು. ಆ ಮಾರ್ಗಡು ನಡಪನ ಕಾರ್ಯ ನಮ್ಮ ಜವಾಬ್ದಾರಿ ಆತನು. ನಮ್ಮ ಅಕಲು ಎನ್ನದನೆಕು ದಿಂಜಮಟ್ಟಿಗೆ ತಯಾರಾದುಲ್ಲ. ಆಂಡ ಗಾಂಧೀಜಿಯರನ ಆದರ್ಶವಾದ ಸರ್ವೋದಯ ಅರ್ಥ ಮಾತೇರ್ನಲ ಮೇಲ್ಮೇನು ಸಾಕಾರ ಮಲ್ಪರೆ ನನಲ ಹೆಚ್ಚಿಗೆದೇನು ಮಲ್ಪಡಾತನೆಂದು ಎಂಕು ತೋಜುನು. ಆಂಡಲ ನಮ್ಮ ಮಾತಾರಂಗಡುಲ ಸಾಸಾಯಿನ ಬುಳೆಚಿಲು ಉಮೇದು ಕೊರ್ಪಣಂಚ ಉಂಡು. ಪ್ರೀತಿದ ದೇಶಡು ವಾಸಮನಪುಣಕ್ಲೆ ನಮ್ಮ ಸರ್ವೋದಯದ ಉದ್ದೇಶಡು ಪಾಕ ರಂಗಡು ಮಲ್ತನ ಬುಳೆಚಿಲು ಭಾರಿ ಉಮೇದು ಕೊರ್ಪಣವು ಆದುಂಡು. ಕರಿನ ವರ್ಷ ಭಾರತ ಲೋಕದ ಐನ್ನೆ ಭಾರಿ ಮಲ್ಲ ಪನವು ವ್ಯವಸ್ಥೆ ಆದು ಮೂಡ್ದುಂಡು. ಲೋಕದರ್ಮೆಡು ಹೆಚ್ಚಿಗೆ ಪನವಕಾಸದ ನಿಘಂಟು ಇಜ್ಜಂದನ ನಡುಟುಲ ಈ ಸಾಧನೆ ಮಾಮಲ್ಲೆ ಆದುಂಡು ಒಂದು ನಿಘಂಟುಡು ಪನೋಡಾಪುಂಡು. ಕೊರೋನಾ ಪಗರುಣ ಸೀಕ್ ನಾಲ್ನೇ ವರ್ಷಗು ಪೊಗ್ಗುದುಂಡು. ಒಂದು ಲೋಕದ ಹೆಚ್ಚಿಗೆ ಬಾಗೋಲೆಡು ಪನವಕಾಸು ಬುಳೆಚಿಲ್ಲದ ಮಿತ್ತು ಪರಿಣಾಮ ಬೀರೊಂದುಂಡು. ಸುರುಸುರುತ ಹಂತೊಲೆಡು ಕೋವಿಡ್ ಪದಿನೊರಂಬ ಭಾರತದ ಪನವಕಾಸು ವ್ಯವಸ್ಥೆದ ಮಿತ್ತು ಜೋರು ಪರಿಣಾಮ ಬೀರ್ದಿತ್ತುಂಡು. ಆಂಡಲ ನಮ್ಮ ಸಾಮರ್ಥಿಗೆ ನಾಯಕತಾನದ ಮಾರ್ಗದರ್ಶನ ಬೊಕ್ಕ ಗಟ್ಟಿದ ಪೊರ್ಮಾಟೋಡ್ದು ನಮ್ಮ ಬೇಕ ಪನವಕಾಸು ವ್ಯವಸ್ಥೆ ಜತ್ತುನೇಡ್ದು ಮಿತ್ತು ಬತ್ತ. ಪನವಕಾಸು ವ್ಯವಸ್ಥೆದ ಹೆಚ್ಚಿಗೆ ಒಲೆಯಲು ಪಗರುಣ ಸೀಕದ ಹಾಳು ಪರಿಣಾಮಡ್ದು ಪಿದಾಯಿ ಬೈದುಂಡು. ಬೊಕ್ಕ ಭಾರತ ಇತೆ ರಭಸೊಡು ಬುಳೆವೊಂದುಪ್ಪುನ ಮುಖ್ಯ ಪನವಕಾಸು ವ್ಯವಸ್ಥೆಡು ಒಂಜಾದುಂಡು. ಸರಕಾರದ ಕಾಲೋಗು ಸರಿಯಾಯಿನ ಬೊಕ್ಕ ಚಾಲುದ ಮಧ್ಯಸ್ಥಿಕೆಡ್ದು ಒಂದು ಸಾಧ್ಯ ಆತನು. ನಿರ್ದಿಷ್ಟವಾದ ಆತ್ಮನಿರ್ಭರ್ ಭಾರತ ಯೋಜನೆ ಜನಕುಲೆಡ ಎಡ್ಡೆ ಅಭಿಪ್ರಾಯನು ಪುಟ್ಟುಬಾರ್ದನು. ಇಂದಿತ ಒಟ್ಟುಗು ಬೇತೆ ಬೇತೆ ಕ್ಷೇತ್ರಗಳಿನ ಬುಳೆಚಿಲುಗಾದು ವಿಶೇಷ ಪ್ರೋತ್ಸಾಹ ಕೊರ್ಪಣ ಉದ್ದೇಶಡು ವಲಯ ನಿರ್ದಿಷ್ಟ ಯೋಜನೆಲೇನು ಜಾರಿ ಮಲ್ತದನು. ಈ ದುಂಬು ಯೋಜನೆಡ್ದು ಏರು ಪಿದಾಯಿ ಒರಿದಿತ್ತೀರಾ ಅಂಚಿನಕ್ಲೇನು ಇತ್ತೆ ಯೋಜನೆ ಬೊಕ್ಕ ಕಾರ್ಯಕ್ರಮಕ್ಲೇಡು ಸೇರ್ಸಾವೊಂದುಂಡು. ಅತ್ತಂದೆ ಕಷ್ಟದ ದಿನಕ್ಲೇಡು ಅಕ್ಲೆಗೆ ಸಹಾಯ ಮಲ್ತನವು ಭಾರಿ ತೃಪ್ತಿದ ವಿಷಯ ಆದುಂಡು. ಮಾರ್ಚ್ 2020 ಘೋಷಣೆ ಮಲ್ತದನ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆನು ಜಾರಿ ಮಲ್ತದು ಕೋವಿಡ್ 11 ಮಡ್ದಾದು ದೇಶ ಹೊರಡ್ದೊರೊಣೆ ವಿಪರೀತವಾಯಿನ ಕಾಸದ ಕಷ್ಟನು ಎದುರುಸಾವುದಿತ್ತನ ಪೊರತುಡುಲ ಸರಕಾರ ಬಡವೇರ್ನ ಕುಟುಂಬಲೆಗು ತೆನಸು ಭದ್ರತೆನು ನಿಘಂಟು ಮಲ್ತದನು. ಈ ಸಾಯೋಡ್ದಾದು ಏರಳ ಬಡವುಡು ಉಪ್ಪೊಡು ನಿಜ್ಜಂಡು. ಬಡವೇರ್ನ ಕುಟುಂಬಲೆನ ಏಳಿಗೆನು ಮುಖ್ಯವಾದ ದೀವೊಂದು ಈ ಯೋಜನೆದ ವಾಯ್ದೆನು ಬುಡಂದೆ ದುಂಬುಕೊನವೊಂದು ವೈದನು. ಸುಮಾರು 85 ಕೋಟಿ ಒಟ್ಟುಗುಪ್ಪನ ಜನಕುಳೆಗೆ ಆಯ್ತ ಪ್ರಯೋಜನ ಕೊರುಂಡು. ಈ ಸಾಯೋನು ನನಲಾತು ಹೆಚ್ಚಮಲ್ತದು 2023 ತಪರ್ತುಡುಲ ಫಲದೆ ತೊನ್ನಕ್ಲೆಗೆ ತನುಕುಳೆನ ತಿಂಗೋಲ್ದ ರೇಷನ್ ಧರ್ಮಗು ಪಡೆಪೆರುಂದು ಸರಕಾರ ಸಾರದುಂಡು. ಈ ಇತಿಹಾಸಗು ಸಂದನ ನಡೆತ ಒಟ್ಟುಗು ಸರಕಾರ ಬಲದಾಂತಿನ ವರ್ಗದಕ್ಲೆನ ಬಗೆಟ್ಟು ಮಲ್ಲ ಜವಾಬ್ದಾರಿ ವಹಿಸುನ ಕಾಲಜಿನು ತೋಜಾದನು. ಬಕ್ಕ ಪನವುದ ಅಭಿವೃದ್ಧಿ ಹಿಡ್ದು ಆ ವರ್ಗ ಪ್ರಯೋಜನ ಪಡೆಪುನಂಚ ಮಲ್ತದುಂಡು. ನಮ್ಮ ಪನವು ವ್ಯವಸ್ಥೆ ಸುಧಾರಣ ಕಾರಣ ಆ ಅಡಿಪಾಯದ ಮಿತ್ತು ಪುಗರುನಂಚಿನ ಯೋಜನೆಲನ ಸಾಲನು ಸುರುಮಲ್ಪೆರೆ ಬೊಕ್ಕ ರಾಷ್ಟ್ರವನ್ನು ಎಡ್ಡೆಡು ದುಮ್ಮುಕೊಂಡರೆ ನಮ್ಮ ಸಮರ್ಥರು ಆಯಾ ಮಾತಾ ಜನಕುಲು ವೈಯಕ್ತಿಕ ಬೊಕ್ಕ ಸಾಮೂಹಿಕವಾದ ತನುಕುಲೆನ ನಿಜವಾಯಿನ ಸಾಮರ್ಥ್ಯಗೇನು ತೆರೆದು ಏಳಿಗೆ ಆಪುನ ಎಡ್ಡೆ ವಾತಾವರಣ ಸೃಷ್ಟಿಮಲ್ಪನವು ನಮ್ಮ ಅಕೇರಿದ ಉದ್ದೇಶ ಆದುಂಡು. ಈ ಉದ್ದೇಶ ಸಾಧಿಸಾಯರೆ ಬರವುದ ಅಡಿಪಾಯ ಭಾರಿ ಅಗತ್ಯ. ಇಂದೇಕಾದು ರಾಷ್ಟ್ರೀಯ ಬರವು ನೀತಿದ ಮಲ್ಲ ಆಸೆಲೇನು ಫಲಬಲ್ತದುಂಡು. ಒಂದು ಬರವುದ ರಡ್ಡು ಮುಖ್ಯ ಉದ್ದೇಶಲನ ಮಿತ್ತು ಉಂತದುಂಡು. ಪನವುದ ಬೊಕ್ಕ ಸಾಮಾಜಿಕ ಗಟ್ಟಿಮುಟ್ಟುದ ಸಾಧನ ಆದು ಬೊಕ್ಕ ರಡ್ಡನೆದಾದು ಸತ್ಯಶೋಧನೆದ ಸಾಧನೆ ಆದು ರಾಷ್ಟ್ರೀಯ ಬರವು ನೀತಿ ಈ ರಡ್ಡು ಬಿಳೆವಾಲುನ ಉದ್ದೇಶಲನ್ನು ಮುಟ್ಟಿಯರೆ ಸಹಾಯ ಮಲ್ಪುಂಡು. ರಾಷ್ಟ್ರೀಯ ಬರವು ನೀತಿ ಬರವು ಕಲ್ಪನಕ್ಲೇನು 21ನೇ ಶತಮಾನದ ಸವಾಲ್ಲೇನು ಎದುರುಸಾಯರೆ ಸಜ್ಜಿ ಮಲ್ಪುಂಡು. ಒಂದು ನಮ್ಮ ನಾಗರಿಕತೆದ ಪಾಠೋಲೇನು ಸಮಕಾಲದ ಬದುಕಿಗೆ ಒಂದು ನಂಚ ಮಲ್ಪುಂಡು. ಕಲ್ಪನ ಕಾರ್ಯನು ಮಲ್ಲೆ ಮನ್ಪುಣವಲು ಬೊಕ್ಕ ಹೆಚ್ಚ ಮನ್ಪುಣವಲು ತಂತ್ರಜ್ಞಾನದ ಪಾಲನು ಸತ ರಾಷ್ಟ್ರೀಯ ಬರವು ನೀತಿ ಪುಗಾರುಂಡು. ಕೋವಿಡ್ 11 ಸುರುಸುರುತ ದಿನಕುಲೇಡು ನಮ್ಮ ತೆರೆಯೊನಂಚ ತಂತ್ರಜ್ಞಾನ ಬದುಕನು ಬದಲ್ಪುನ ಸಾಧ್ಯತೆಲೇನು ಹೆಚ್ಚ ಮಲ್ಪುಂಡು. ಡಿಜಿಟಲ್ ಇಂಡಿಯಾ ಮಿಷನ್ ಮಾಹಿತಿ ಬೊಕ್ಕ ಸಂವಹನ ತಂತ್ರಜ್ಞಾನ ಸೇರಿದು ಗ್ರಾಮೀಣ ನಗರೊಳೆನ ಅಂತರ ಕಮ್ಮಿ ಮಲ್ಪರೆ ಪುಣೆವೊಂದುಂಡು. ದೂರದ ಜಾಗಿಲಿಡು ಹೆಚ್ಚಿಗೆ ಜನಕುಲು ಅಂತರ್ಜಾಲದ ಪ್ರಯೋಜನ ಪಡೆವೊಂದುಲ್ಲೇರು. ಮೂಲಸೌಕರ್ಯ ಮಲ್ಲೆ ಮಲ್ತನಂಚ ಸರಕಾರದು ಒದಗಾಯಿನ ಬೇತೆ ಬೇತೆ ಸೇವೆಳೆನು ಪಡೆವೊಂದುಲ್ಲೇರು. ಒಂದು ವಿಜ್ಞಾನ ಬೊಕ್ಕ ತಂತ್ರಜ್ಞಾನ ಕ್ಷೇತ್ರಡು ನಮ್ಮ ಸಾಧನೆಲೆನ ಬಗೆಟ್ಟು ಪೆರ್ಮೆ ಪಡೆಯರೆ ಕಾರಣ ಆತನು. ಮಿತ್ತಬಾನ ತಂತ್ರಜ್ಞಾನಡು ಭಾರತ ಬಿರಳು ಲೆಕ್ಕದಾತು ಪ್ರವರ್ತಕೆರೆಡು ಒಂಜಾದುಂಡು. ಈ ಒಲೆಯೊಡು ದಿಂಜಕಾಲೊಡ್ದು ಬಾಕಿ ಒರಿದಿತ್ತಿನ ಸುಧಾರಣೆಳು ಗುಮನ ದೀಪನಂಚ ನಡತೊಂದಿಪ್ಪುನ ಮಾತ್ರೆ ಅತ್ತು ಖಾಸಗಿ ಉದ್ಯಮಲೇನು ಸತ ಈ ಶೋಧನೆಗೆ ಸೇರಿಯರೆ ಇತ್ತೆಲೆಯದುಂಡು. ಭಾರತದ ಬಾನಯಾತ್ರೆ ಮಲ್ಪುನಕ್ಲೇನು ಮಿತ್ತಬಾನಗು ಕೊಂಡಪುನ ಮಲ್ಲ ಆಸೆ ದೀವಣ್ಣ ಗಗನಯಾನ್ ಕಾರ್ಯ ಯೋಜನೆ ಬುಳೆಚಿಲಿಡು ಉಂಡು. ಒಂದು ಭಾರತದ ಸುರೂತ ನರಮಾಣ್ಯ ಮಿತ್ತಬಾನ ರಾಪಾಟ ಆದುಂಡು. ನಮ ಬೊಳ್ಳಿಲೇನು ಮುಟ್ಟುನಗಲ ನಮ್ಮ ಪಾದೊಳೆನು ನೆಲತಮಿತ್ತು ದೀಪಾಂದು ಪನ್ಪುಣೆನು ಮರಪುಜ. ಭಾರತದ ಮಂಗಳಯಾನ ಅಸಾಧಾರಣ ಪೊಂಜಲನ ಕೂಟೋಡ್ದು ಕೈಕುದೆ ತಂದುಂಡು. ನಮ್ಮ ಸೋದರಿಯರು ವಾ ಕ್ಷೇತ್ರಗಳೆಡ್ಲ ಪಿರವರಿದಿಜೀರು. ಪೊಂಜಲೆನ ಗಟ್ಟಿಮುಟ್ಟು ಬೊಕ್ಕ ಲಿಂಗ ಸಮಾನತೆ ನನ ಬಜಿ ಘೋಷಣೆಲು ಅತ್ತು. ದಯಪಂಡ ಇಂಚಿಪದ ವರ್ಷಲೆಡು ನಮ ಈ ಆದರ್ಶಲೆನು ಅನುಷ್ಠಾನ ಮಲ್ಪುನಾಡೆಗೆ ಹೆಚ್ಚಿಗೆ ಬುಳೆಚಿಲು ಸಾಸಾದ. ಬೇಟಿ ಬಚಾವೋ ಬೇಟಿ ಪಡಾವೋ ಅಭಿಯಾನಡು ಜನಕುಲೇನ ಜತೆ ಸೇರಿಗೆಡು ಕಾರ್ಯೊಳೆಡು ಪ್ರತಿಯೊಂದು ಕ್ಷೇತ್ರೋಡ್ಲ ಪೊಂಜೋ ಪ್ರತಿನಿಧಿಗಳು ಹೆಚ್ಚೊಂದುಲ್ಲೇರು. ತಾನು ಬೇತೆ ಬೇತೆ ರಾಜ್ಯೊಳಗು ಬರವು ಸಂಸ್ಥೆಲೆಗು ಭೇಟಿ ಕೊರನಗ ಒಕ್ಕ ತರಾವರಿ ವೃತ್ತಿಪರವಾಯಿನಕ್ಲೇನ ಕೂಟೋಲೇನು ಭೇಟಿ ಮಲ್ಪನಗ ಜವಂದಿಲೆನ ಆತ್ಮವಿಶ್ವಾಸತೂದು ಆಚಿರ ಆತೆ. ಎಲ್ಲೆದ ಭಾರತ ಕಟ್ಟಿಯರೆ ಹೆಚ್ಚ ಪುಣೆಪೇರು ಪನ್ಪುಣೆಟು ತನಕ ಒಬ್ಬೆ ಸಂಶಯ ಇಜ್ಜಿ. ಒಟ್ಟು ಜನತ ಅರ್ಧದಾತು ಜನಕುಲು ತನುಕುಲೆನ ಸಾಮರ್ಥ್ಯಗೆ ಸರಿಯಾದು ರಾಷ್ಟ್ರ ಕಟ್ಟಿಯರೆ ಕೊಡಿಗೆ ಕೊರಿಯರೆ ಪ್ರೋತ್ಸಾಹ ಕೊರುಂಡ ವಾ ಪವಾಡೊಲೆನ್ಲ ಸಾಸಾಯ ರಾಪುಜಿ. ಅವ್ವೇ ಗಟ್ಟಿಮುಟ್ಟುದ ದೃಷ್ಟಿ ಪರಿಶಿಷ್ಟ ಜಾತಿ ಬೊಕ್ಕ ಪರಿಶಿಷ್ಟ ಪಂಗಡೊಲೆನ ಒಟ್ಟುಗು ಬಲದಾಂತಿನ ವರ್ಗಗಳೇನು ಸೇರ್ದುಪ್ಪನಂಚ ಅಳಿಪುನ ಅರುಟುಪ್ಪುನ ಸಮುದಾಯೊಲೆಗು ಸರಕಾರದ ಯೋಜನೆಗಳನ್ನ ವಿಧಾನದ ಮಾರ್ಗದರ್ಶನ ಕೊರ್ಪುಂಡು. ನಿಜವಾದಂಡ ಸರಕಾರದ ಉದ್ದೇಶ ಈ ವರ್ಗಗಳು ತನುಕುಲೆನ ಉದ್ದೇಶ ಮುಟ್ಟುನ ಅಡೆಪು ತಡೆಪುಳೆನು ದೆತ್ತುಪಾಡುನವು ಬೊಕ್ಕ ಅಭಿವೃದ್ಧಿ ಅಕ್ಲೆಗೆ ಸಹಾಯ ಕೊರ್ಪುನ ಮಾತ್ರೆ ಅತ್ತು ಈ ವರ್ಗಲೆಡ್ದು ಕಲ್ಪುನವು ಸತ ಆದುಂಡು. ಬುಡಕಟ್ಟು ಸಮುದಾಯಲು ನಂಕು ಪರಿಸರನು ಬಚಾವು ಮಲ್ಪನೆಡ್ದು ಬತ್ತನ ಸಮಾಜನು ಹೆಚ್ಚ ಒಟ್ಟು ಸೇರಾವನ ಮುಟ್ಟ ಪಾಕ ಎಡ್ಡೆ ಪಾಟೊಲೆನು ಕೊರುವ. ಆತ್ಮೀಯ ದೇಶಬಂಧುಲೆ, ಜಾಗತಿಕ ವೇದಿಕೆಡು ಭಾರತ ಪಡೆಯಿನ ಮರ್ಯಾದಿ ಹೊಸ ಅವಕಾಶ ಬೊಕ್ಕ ಜವಾಬ್ದಾರಿಲೆಗೆ ಕಾರಣ ಆತನು. ಈ ವರ್ಷ ಮಾತ್ರೆಗಳ ತೆರಿನಂಚ ಭಾರತ ಜಿ ಇರುವ ರಾಷ್ಟ್ರೊಲೆನ ಸಮೂಹದ ಗುರ್ಕಾರ ಸ್ಥಾನಗೂ ಸಂದದನು. ಸಾರ್ವತ್ರಿಕ ಸೋದರತ್ವದ ನಮ್ಮ ಉದ್ದೇಶ ಪಾತೆರದೊಟ್ಟುಗು ನಮ್ಮ ಮಾತೆರ್ನಲ ಶಾಂತಿ ಬೊಕ್ಕ ಏಳಿಗೆಗಾದು ಏಪಲ ಉಂತುವ. ಅಂಚಾದು ಜಿ ಇರುವೆತ ಗುರ್ಕಾರ ಪಟ್ಟ ಪ್ರಜಾಪ್ರಭುತ್ವ ಬೊಕ್ಕ ಬಹುಪಕ್ಷೀಯತೆಗೆ ಉಮೇದು ಕೊರಿಯರೆ ಒಂಜಿ ಬಂಗಾರ ಅವಕಾಶ. ಬೊಕ್ಕ ಎಡ್ಡೆ ಲೋಕ ಎಡ್ಡೆ ಭವಿಷ್ಯ ಕಟ್ಟಿಯರೆ ಸರಿಯಾಯಿನ ಚಾವಡಿ ಆತನು. ಭಾರತದ ನಾಯಕತಾನೋಡು ಜಿ ಇರುವ ಹೆಚ್ಚ ಸಮಾನ ಬೊಕ್ಕ ಎಡ್ಡೆ ತೀರಾಪಜ್ಜೆ ಕಟ್ಟುನ ತನ್ನ ಪ್ರಯತ್ನಗಳೇನು ನನಲಾತು ಹೆಚ್ಚ ಮಲ್ಪರೆ ಸಾಧ್ಯ ಆಪುಣುವುದು ಎಂಕು ನಿಘಂಟು ಉಂಡು. ಜಿ ಇರುವೆತ ಸದಸ್ಯ ರಾಷ್ಟ್ರಗಳು ಲೋಕದ ಜನಸಂಖ್ಯೆದ ಸುಮಾರು ಮೂಜನೆ ರಡ್ಡೆದಾತು ಬೊಕ್ಕ ಜಾಗತಿಕ ಒರಿಪಾವು ಸುಮಾರು 85% ಪ್ರತಿನಿಧಿಸಾವುಂಡು. ಜಿ ಇರುವ ಜಾಗತಿಕ ಸವಾಲಿನು ಚರ್ಚೆ ಮಲ್ಪರೆ ಬೊಕ್ಕ ಪರಿಹಾರ ಕೆಣಿ ನಾಡುಪತ್ಯರೆ ಸರಿಯಾಯಿನ ವೇದಿಕೆ ಆದುಂಡು. ಎಣ್ಣ ಅಭಿಪ್ರಾಯಡು ಜಾಗತಿಕ ತಾಪಮಾನ ಬೊಕ್ಕ ಹವಾಮಾನ ಬದಲಾವಣೆ ಅವೆಟ್ಟು ಮುಖ್ಯ ವಿಷಯ ಆತುಂಡು. ಜಾಗತಿಕ ತಾಪಮಾನ ಹೆಚ್ಚೊಂದುಂಡು ಬೊಕ್ಕ ಹವಾಮಾನ ಎತ್ವಾಸಿದ ಸಂಗತಿಲು ಹೆಚ್ಚೊಂದುಂಡು. ಬಡವೇರು ಬಾಕಿದಕ್ಲೆಡ್ ದೆಚ್ಚ ತಾಪಮಾನದ ಪುದೇನು ತುಂಬುವೇರು. ಬದಲು ಶಕ್ತಿದ ಮೂಲೊಲೆನು ಅಭಿವೃದ್ಧಿ ಮಲ್ಪುನವು ಬೊಕ್ಕ ಜನಪುಗಾರ್ತೆ ಮಲ್ಪುನವು ಇನಿತ ಪರಿಹಾರ ಕೆನಿಟ್ಟು ಒಂಜಾದುಂಡು. ಅಭಿವೃದ್ಧಿ ಬೊಕ್ಕ ಪರಿಸರದ ಸಮತೋಲನ ಕಾತೋನಿಯರೆ ನಮ್ಮ ಪಿರಾಕದ ಸಂಪ್ರದಾಯಲೆನು ಹೊಸದಿಟ್ಟಿಡುತ್ತುವೋಡು. ಗೇನದಾಂತಿನ ಇಡೀ ಕೈಗಾರಿಕೆಲನ ಆಪತ್ತುಲೆನು ದುಂಬೆ ಲೆಕ್ಕಪಾಡುನೆಡ್ದು ನಮ್ಮ ಮಾರ್ಗೊಳೇನು ಸರಿಮಲ್ಪರೆ ಲೋಕನು ಎದುರ್ಸಾಯಿನ ಮಹಾತ್ಮ ಗಾಂಧೀಜಿಯರು ನಮ್ಮ ಕಾಲದ ನಿಜವಾಯಿನ ಪ್ರವಾದಿಂದು ಮುಲ್ಪಬನ್ಪೆ. ನಮ್ಮ ಜೋಕುಲು ಈ ಭೂಮಿದ ಮಿತ್ತು ಸುಕೊಟ್ಟು ಬದುಕೋಡು ಪನ್ಪುನ ಇಚ್ಛೆ ನಂಕು ಇತ್ತಿನ ನಮ ನಮ್ಮ ಬದುಕದ ರೀತಿನು ಬದಲ್ಪುನ ಅಗತ್ಯ ಉಂಡು. ಈ ಬಗೆಟ್ಟು ತೆರಿಪಾಯಿನ ಬದಲಾವಣೆಲೆಡು ತೆನಸುಗು ಸಂಬಂಧದವು ಮುಖ್ಯವಾಯಿನವು. ವಿಶ್ವಸಂಸ್ಥೆ ಭಾರತದ ಸಲಹೆಯನ್ನು ದೆತೊಂದುಂಡು. ಬೊಕ್ಕ 2023 ಅಂತಾರಾಷ್ಟ್ರ ರಾಗಿ ವರ್ಷಾಂದು ಘೋಷಣೆ ಮಲ್ತದನು ಪನ್ಪುಣೆನು ತೆರಿಪಾಯರೆ ಎಂಕು ಸಂತೋಷ ಆಪುಂಡು. ರಾಗಿ ನಮ್ಮ ತೆನಸುದ ಭಾರಿ ಅಗತ್ಯದ ಅಂಶಲೇನು ಸೇರಿದುಂಡು. ರಾಗಿದಂಚಿನ ಧಾನ್ಯಗಳು ನಮ್ಮ ತೆನಸು ಕ್ರಮತ ಮುಖ್ಯ ಭಾಗ ಆದುಂಡು. ಇತ್ತೆ ಸಮಾಜದ ಮಾತಾ ವರ್ಗಗಳು ಪಿರ ಈ ಸಿರಿಧಾನ್ಯಗಳೇನು ಇಷ್ಟಮಲ್ಪರೆ ಸುರ್ಪತ್ತದ. ರಾಗಿದಂಚಿನ ಧಾನ್ಯಗಳು ಪರಿಸರ ದೋಸ್ತಿ ಆದುಂಡು. ದಯಪಂಡ ಅವು ಬುಳೆಯರೆ ಕಮ್ಮಿ ನೀರು ಯಾವುಂಡು. ಆತೆ ಅತ್ತು ಅವು ಹೆಚ್ಚಿನ ಪುಷ್ಟಿದಂಶ ಒದಗಾವುಂಡು. ಹೆಚ್ಚೆಚ್ಚ ಜನ ಇನ್ನೇನು ಗಲಸೆರೆ ಸುರುಪತ್ತಿರುಂಡ ಅವು ಪರಿಸರ ರಕ್ಷಣೆ ಬೊಕ್ಕ ಆರೋಗ್ಯ ಸುಧಾರಣೆಗೆ ಸಹಾಯ ಕೊರ್ಪುಂಡು. 2022 ಗಣರಾಜ್ಯಗು ಒಂಜಿ ವರ್ಷ ಕರಿದುಂಡು. ಬೊಕ್ಕ ನನಂಜಿ ಹೊಸ ವರ್ಷ ಸುರುವಾವುಂದುಂಡು. ಕರಿನ ಮೂಜಿ ವರ್ಷೋಡು ನಮ ಪರಡುನ ಸೀಕನು ದೊಂಕುದು ಉಂತದ ಪಣದು ಎನ್ನುಂಡ ಅವು ಪಿರಪಿರ ತನ್ನ ಹೊಸ ರೂಪಾಂತರಿನ ಪ್ರದರ್ಶನ ಮಲ್ತದುಂಡು. ಆಂಡಲ ಪೋಡಿಪುನ ಅಗತ್ಯ ಇಜ್ಜಿ. ದಾಯಪಂಡ ಈ ಪೊರ್ತುಡು ನಮ್ಮ ನಾಯಕಸ್ಥಾನ ನಮ್ಮ ವಿಜ್ಞಾನಿಗಳು ವೈದ್ಯರು ಕೊರೋನಾ ವಾರಿಯರ್ಸ್ ಉಭಯ ಸ್ಥಿತಿಗತಿನ ಎದುರ್ಸಾವನ ಸಾಧ್ಯ ಉಪ್ಪುನ ಮಾತಾ ಪ್ರಯತ್ನಗಳೇನು ಮಲ್ಪುವೆರೆಂದು ನಮ ತೆರಿದ. ಅವ್ವೇ ಪೊರ್ತುಡು ನಮ್ಮ ಪ್ರತಿಯೊರಿಲ ಆರೋಗ್ಯದ ವಿಷಯಡು ಹೆಚ್ಚಿಗೆ ಜಾಗ್ರತೆ ವಹಿಸಿರಲ ಕಲ್ತದ. ಪ್ರೀತಿದ ಒಟ್ಟುಗುಪ್ಪನ ಜನಕುಲೆ, ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಜೈ ಅನುಸಂಧಾನ್ ಪನ್ಪುನ ಮನಸ್ಸಿಗೆ ಸರಿಯಾದು ನಮ್ಮ ದೇಶಡು ಬದುಕು ಕಟ್ಟೋಣಿಯರೆ ಸಹಾಯ ಆಪನ ರೈತರು ಕಾರ್ಮಿಕರು ವಿಜ್ಞಾನಿಲು ಬೊಕ್ಕ ಇಂಜಿನಿಯರ್ಲೆನ ಪಾಲನು ತಾನು ಪುಗರ್ವೆ. ರಾಷ್ಟ್ರದ ಬುಳಿಚಿಲುಗು ಕೊಡುಗೆ ಕೊರ್ಪುನ ಪ್ರತಿಯೊರಿ ಜನಕುಲೆನ್ಲ ತಾನು ಪುಗರ್ವೆ. ಭಾರತದ ಸಂಸ್ಕೃತಿದ ರಾಯಭಾರಿಲಾದುಪುನ ತಿರ್ಗಾಟ ಭಾರತೀಯರೇನು ತಾನು ಮೆಚ್ಚುವೆ. ಅಕಲೆಗೆ ಎಡ್ಡೆಪು ಬಯಕುವೆ. ಭಾರತದ ಪ್ರಜಾಪ್ರಭುತ್ವ ದಿನಾಚರಣದ ಈ ಎಡ್ಡೆ ಏಳ್ಯಗಳಿಗೆಡು ನಮ್ಮ ಗಡಿನು ಕಾತಂದುಪ್ಪನ ಬೊಕ್ಕ ದೇಶಗಾದು ಒವೇ ತ್ಯಾಗಗಳ ಏಪಲ ತಯಾರಾದುಪ್ಪನ ಸೈನಿಕರಿಗೆ ಎನ್ನ ವಿಶೇಷ ಮೆಚ್ಚುಗೆ ತೆರಿಪಾವೆ. ಬೊಕ್ಕ ಜತೆ ಜನಮಾನಿಲೆಗು ಉಳಾಯಿದ ಭದ್ರತೆ ಒದಗಾವನ ಅರೆಸೇನಾ ಪಟ್ಲಮು ಬೊಕ್ಕ ಪೊಲೀಸ್ ಪಟ್ಲಮದ ಮಾತಾ ಬೀರ ಬಿರ್ಸೆರೆಗೆ ತಾನು ತನ್ನ ಹೃದಯದಿಂಜಿದಿ ಮೆಚ್ಚುಗೆ ತೆರಿಪಾವೆ. కర్తవ్య పాలనే పొరుతుడు ప్రాణత్యాగ మల్తన నమ్మ అత్యార పట్లము అరసేన పట్లము ఒక పోలీస్ పట్లముద మాతా ధైర్యదక్లిగు వందన సందావే. మోకెద మాతా జోకులిన భారీ ఎడ్డే భవిష్యగాదు తాను తన్న ఆశీర్వాద తెరిపావే. పిరవర ఈ గణరాజ్యోత్సవ దినతాని మాతెరిగల ఎన్న ఎడ్డెప్పు సోల్మెలు. ಇದುವರೆಗೆ ಭಾರತದ ಘನತೆ ವೆತ್ತ ರಾಷ್ಟಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಗಣರಾಜ್ಯೋತ್ಸವದ ಮುನ್ನಾ ದಿನವಾದ ನಿನ್ನೆ ರಾಷ್ಟವನ್ನು ಉದ್ದೇಶಿಸಿ ಮಾಡಿದ ಭಾಷಣದ ತುಳು ಅವತರಣಿಕೆ ಕೇಳಿದಿರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ. प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित. 55 रुपए से 200 रुपए की मासिक किस्त देकर प्रवेश कर सकते हैं 18 से 40 वर्ष तक के किसान. इस अंशदायक योजना में सरकार देगी बराबर का योगदान. सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं. प्रधानमंत्री किसान मान धन योजना अन्नदाता के परिश्रम को संबल पेंशन से सुरक्षित उनका कर. कृषि एवं किसान कल्याण मंत्रालय भारत सरकार द्वारा जनहित में जारी. ಏನಮ್ಮ ನಿಮ್ ಗಾಡಿಯಿಂದ ಇಷ್ಟೊಂದು ಹೋಗಿ ಬರ್ತಾ ಇದೆ? ವಾಯು ಮಾಲಿನ್ಯ ಆಗಿ ಕೆಮ್ಮು ಆಸ್ತಮಾ ಹೃದಯಾಘಾತ ಕೂಡ ಆಗಬಹುದು. ಪ್ಲೀಸ್ ಸರ್ ಇದೊಂದ್ ಸಲ ಕ್ಷಮಿಸಿ. ಯಾವಾಗ್ಲೂ ಗಾಡಿನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರಬೇಕು. ಮುಂದಿನ ಸಲ ದಂಡ ಕಟ್ಟಬೇಕಾಗತ್ತೆ. ಜಾಗ್ರತೆ. ವಾಹನಗಳಿಂದ ಹೊರಹೊಮ್ಮುವ ಹೊಗೆ ಕಾರ್ಬನ್ ಮೊನಾಕ್ಸೈಡ್ ಲೆಡ್ ಇನ್ನಿತರ ವಿಷಕಾರಿ ಅನಿಲಗಳಿಂದ ಕೂಡಿದ್ದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ. ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಮುಂದಿನ ಜನಾಂಗ ಬೆನ್ನ ಹಿಂದೆ ಆಕ್ಸಿಜನ್ ಸಿಲಿಂಡರ್ ಹೊತ್ತು ಓಡಾಡಬೇಕಾಗುತ್ತದೆ. ಎಚ್ಚರ. ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ಎಮಿಷನ್ ಟೆಸ್ಟ್ ಮಾಡಿಲ್ಲದ ವಾಹನಗಳನ್ನು ಹೊರಕ್ಕೆ ತರಬೇಡಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಪ್ರಕಟಣೆ ಆಯುಕ್ತರು ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ ಕರ್ನಾಟಕ ಸರ್ಕಾರ. ಸಾವಯವ ಕೃಷಿಕ ಗ್ರಾಹಕ ಬಳಗದ ಅಧ್ಯಕ್ಷರಾದ ರತ್ನಾಕರ ಕುಳಾಯಿ ಅವರೊಂದಿಗೆ ಸಾವಯವ ಕೃಷಿಕ ಬಳಗದ ಕಾರ್ಯಚಟುವಟಿಕೆ ಕುರಿತು ಸಂದರ್ಶನ. ಸಂದರ್ಶಕರು ಪಿಎಸ್ ಸೂರ್ಯನಾರಾಯಣ ಭಟ್. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಮಂಗಳೂರಿನ ಸಾವಯವ ಕೃಷಿಕ ಗ್ರಾಹಕ ಬಳಗದ ಕಾರ್ಯದರ್ಶಿಯಾದಂಥ ರತ್ನಾಕರ ಕುಳಾಯಿ ಅವರು. ಮುಖ್ಯವಾಗಿ ಈ ಬಳಗವನ್ನು ಪ್ರಾರಂಭ ಮಾಡಿದ ಬಗ್ಗೆ ಮತ್ತು ಅದು ನಡೆಸುತ್ತಿರುವಂತಹ ಬೇರೆ ಬೇರೆ ಕಾರ್ಯಕ್ರಮಗಳ ಬಗ್ಗೆ ಅವರನ್ನ ಕೇಳಿ ತಿಳಿಯೋಣ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಈ ಸಾವಯವ ಕೃಷಿಕ ಗ್ರಾಹಕ ಬಳಗ ಅಂತ ಇದು ಪ್ರಾರಂಭ ಮಾಡಿದ್ರಲ್ಲ, ಇದು ಯಾವಾಗ ಪ್ರಾರಂಭ ಮಾಡಿದ್ರಿ? ಇದು 2013 ಪ್ರಾರಂಭ ಆದಂತ ಒಂದು ಸಂಸ್ಥೆ. ನಾವು ಮಂಗಳೂರಿನಲ್ಲಿ ವಿಷರಹಿತ ಅನ್ನದ ಬಟ್ಟಲು, ವಿಷರಹಿತ ಅಡಿಗೆ ಮನೆ ಮಾಡಬೇಕು ಅಂತ ಹೇಳುವಂತ ಮೂಲ ಉದ್ದೇಶದಿಂದ ಪ್ರಾರಂಭ ಮಾಡಿದಂತ ಒಂದು ಸಂಸ್ಥೆ. ಇದರಲ್ಲಿ ಸಮಾನ ಮನಸ್ಕರು ನಾವು ಪ್ರಾರಂಭದಲ್ಲಿ ಒಟ್ಟಾಗಿ ಒಂದು ಸಮಾನ ಮನಸ್ಕರು ಕೂತ್ಕೊಂಡು ಮಾತುಕತೆ ಮಾಡಿ ಪ್ರಾರಂಭ ಮಾಡಿದಂಥ ಒಂದು ಸಂಸ್ಥೆ. ಇದು ಪ್ರಾರಂಭ ಮಾಡುವಾಗ ನಿಮ್ಮ ಉದ್ದೇಶ ಏನಿತ್ತು? ಇವತ್ತು ನಗರದಾದ್ಯಂತ ಅನೇಕ ಮನೆ ಮನೆಗಳಲ್ಲಿ ಆರೋಗ್ಯವನ್ನು ಹಾಳು ಮಾಡಿಕೊಂಡವರೇ ಹೆಚ್ಚಾಗಿದ್ದಾರೆ. ಈಗ ಹಾಳು ಮಾಡಿಕೊಳ್ತಾ ಇದ್ದಾರೆ. ಇದು ನಮ್ಮ ಮನಸ್ಸಿಗೆ ನಾವು ತಿಳಿದವರ ಹತ್ರ ಒಟ್ಟಿಗೆ ಕೂತ್ಕೊಂಡು ಮಾತಾಡಿದಾಗ ನಾವು ತಿನ್ನುವಂಥ ಆಹಾರವನ್ನು ಸರಿ ಮಾಡಬೇಕು, ಅದರ ಮೂಲಕ ಆರೋಗ್ಯವನ್ನು ಕಾಪಾಡಬೇಕು ಹೇಳುವಂಥ ಕಳಕಳಿಯನ್ನು ಮಾತಲ್ಲಿ ತಿಳಿದ ಕಾರಣ ನಮಗಿದು ಅವರಿಗೆ ಸಿಗುವಂಥ ಅವರವರ ಅಡಿಗೆ ಮನೆ ವಿಷಮುಕ್ತ ಆಗಬೇಕು ಅಂತ ಹೇಳುವಂಥ ಒಂದು ಆಲೋಚನೆಯಿಂದ ಅವರಿಗೆ ತಿಳುವಳಿಕೆ ಕೊಟ್ಟು ಅವರು ಸಾವಯವದ ಆಹಾರ ವಸ್ತುಗಳನ್ನು ಬಳಕೆ ಮಾಡಬೇಕು, ಆ ಮೂಲಕ ಅವರ ಆರೋಗ್ಯವನ್ನು ಅವರು ಕಾಪಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ನಾವು ಪ್ರಾರಂಭ ಮಾಡಿದಂಥ ಒಂದು ಯೋಜನೆ. ಈಗ ಪ್ರಾರಂಭ ಮಾಡುವಾಗ ನಿಮ್ಮಲ್ಲಿ ಮೊದಲಿಗೆ ಇವರೆಲ್ಲ ಸಾವಯವ ಕೃಷಿ ಮಾಡಬೇಕು ಅಂತ ಇತ್ತ, ಅಥವಾ ಸಾವಯವ ಕೃಷಿ ಮಾಡುವ ರೈತರಿಂದ ತೆಗೆದುಕೊಂಡು ಬಂದು ಮಾರಬೇಕು ಅನ್ನುವಂಥದ್ದಿತ್ತ? ಈಗ ನಾವು ಪ್ರಾರಂಭ ಮಾಡಿದ್ದೇನೆಂದರೆ ನಮ್ಮ ನಗರದವರಿಗೆ ಬೇಕಾದಂಥ ತರಕಾರಿ ಇರ್ಬೋದು, ದಿನಸಿ ಇರ್ಬೋದು, ಇದು ಇಡೀ ಕರ್ನಾಟಕದಾದ್ಯಂತ ಬೇರೆ ಬೇರೆ ರೈತರನ್ನು ಸಂಪರ್ಕ ಮಾಡಿ ಅವರ ಮನೆಗೆ ಹೋಗಿ ಅವರ ಭೂಮಿಯನ್ನು ನೋಡಿ ಅವರು ಬೆಳೆಸುವ ಉತ್ಪಾದನೆಗಳನ್ನೆಲ್ಲ ತಿಳ್ಕೊಂಡು ಮಂಗಳೂರು ನಗರದ ಸುತ್ತಮುತ್ತಲಿರುವಂಥ ಎಲ್ಲ ಗ್ರಾಮೀಣ ಪ್ರದೇಶಗಳಿಗೆ ನಾವು ಭೇಟಿ ಕೊಟ್ಟು ಅಲ್ಲಿ ಅವರು ಏನೇನು ಬೆಳೀತಾರೆ ಹೇಳುವಂಥ ಉದ್ದೇಶದಿಂದ ಅವರ ಹತ್ರ ತಿಳ್ಕೊಂಡು ಅವರನ್ನು ನಾವು ಮಂಗಳೂರಿಗೆ ಆಮಂತ್ರಿಸಿ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಅವರಿಗೆ ಒಂದು ಮೀಟಿಂಗ್ ಮಾಡಿ ವಿಷಯಗಳನ್ನು ತಿಳಿ ಹೇಳಿ ಅವರು ಬೆಳೆಯುವಂಥ ವಸ್ತುಗಳನ್ನು ಮಾರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆವು. ಕೊನೆಗೆ ಅದರಲ್ಲಿ ಸಾವಯವ ಅಲ್ಲದೇ ಎಷ್ಟೋ ಜನ ವ್ಯಕ್ತಿಗಳು ನಮಗೆ ಮಾರುಕಟ್ಟೆಯಿಂದ ತಂದು ಮಾರ್ಕೆಟ್ ಮಾಡುವಂಥ ವ್ಯವಸ್ಥೆಗಳನ್ನು ಸಹ ಕೆಲವರು ಸಿಕ್ಕಿದರು. ಅವರನ್ನು ನಾವು ತಕ್ಷಣವಾಗಿ ನಮ್ಮ ಕ್ರಮದಂತೆ ಏನು ಅಂದರೆ ಸಾವಯವ ಅಲ್ಲದೇ ಇರುವಂಥ ವಸ್ತುಗಳನ್ನು ಮಾರಾಟ ಮಾಡಬಾರ್ದು ಅಂತ ಅವರಿಗೆ ಹೇಳಿ ಅವರನ್ನು ಬರದಂತೆ ತಡೆದು ಅವರು ಈಗ ಬರ್ತಾ ಇಲ್ಲ. ಸುಮಾರು 6-7 ಜನ ಈ ರೀತಿಯ ಸಾವಯವ ಅಲ್ಲದೇ ವಸ್ತುಗಳನ್ನು ಮಾರಾಟ ಮಾಡುವಂಥದ್ದು ಸಹ ನಮ್ಮಲ್ಲಿ ನಡೀತಾ ಇತ್ತು. ಈಗ 100% ಭದ್ರತೆಯ ಸಾವಯವದ ಒಂದು ವ್ಯವಸ್ಥೆ ಅಡಿಯಲ್ಲಿ ಮಾರಾಟ ಮಾಡುವಂಥವರು ಮಾತ್ರ ಒಂದು ಸುಮಾರು 13 ಜನ ರೈತರು ಅವರ ನಿತ್ಯ ಉಪಯೋಗಕ್ಕೆ ಬೇಕಾದಂಥ ವಸ್ತುಗಳನ್ನು ಮಾರಾಟ ಮಾಡ್ತಾರೆ. ಈಗ 2013 ಇದು ಪ್ರಾರಂಭ ಆದಾಗ ಮೊದಲನೇದಾಗಿ ಏನು ನೀವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ರಿ? ನಾವು ಜನರಿಗೆ ಈಗ ಆಹಾರ ವಸ್ತುಗಳನ್ನು ಸಿಗಬೇಕು, ಅವರು ತಿನ್ನಬೇಕು ಅಂತ ಹೇಳುವಂಥ ಉದ್ದೇಶ ಅಲ್ಲದೆ ಅವರ ಮನಸ್ಸು ಸಹ ಸಾವಯವದ ಒಂದು ಪರಿವರ್ತನೆ ಆಗಬೇಕು ಅಂತ ಹೇಳಿ ಅವರಿಗೆ ತಿಳುವಳಿಕೆ ಕೊಡುವಂಥ ಅನೇಕ ವಿವಿಧ ಬೇರೆ ಬೇರೆ ಥರದ ಸಾವಯವಕ್ಕೆ ಪೂರಕವಾಗಿರುವಂಥ ಕಾರ್ಯಕ್ರಮಗಳನ್ನು ಸಹ ಮಾಡ್ತಾ ಬರ್ತಿದ್ದೇವೆ. ಅದರ ಜೊತೆಗೆ ನಮ್ಮದು ಈ ನಾವೇ ಸಮೂಹ ಕೃಷಿ ಅಂತ ಹೇಳಿ ಯುವಕರು ಯಾರಿಗೆಲ್ಲ ಆಸಕ್ತಿ ಇದೆ ಅವರನ್ನೆಲ್ಲ ಸಮಾನ ಮನಸ್ಕರನ್ನು ಸೇರಿಸಿ ಒಂದು ಜಾಗದಲ್ಲಿ ನಿಗದಿತವಾದಂಥ ಒಂದು ಕೃಷಿ ಭೂಮಿಯಲ್ಲಿ ಸಮೂಹ ಕೃಷಿಯನ್ನು ಸಹ ನಾವು ಮಾಡಿದೆವು. ಕೃಷಿ ಬದುಕಿನ ಪಾಠ ಅಂತ ಅದಕ್ಕೆ ಹೆಡ್ಡಿಂಗ್ ಇಟ್ಕೊಂಡು ಕೆಲಸ ಮಾಡಿದೆವು. ಆ ಥರ ನಾವು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಯುವಕರಿಗೆ ಸಮೂಹ ಕೃಷಿಯ ಪಾಠವನ್ನು ಮಾಡಿ ಅವರಿಗೆ ಬೇಕಾದಂಥ ಮಾರ್ಗದರ್ಶನ ಮಾಡಿ ನಾವು ಸಮೂಹ ಕೃಷಿಯನ್ನು ಸಹ ತುಂಬ ಯಶಸ್ವಿಯಾಗಿ ಮಾಡಿದ್ದೇವೆ. ತರಕಾರಿ ಇರ್ಬೋದು, ಭತ್ತ ಇರ್ಬೋದು, ಬೇರೆ ಬೇರೆ ಬೆಳೆಗಳನ್ನು ಸಹ ಬೆಳೆದು ಯಶಸ್ವಿಯಾಗಿ ಸಮಾನವಾಗಿ ಹಂಚಿಕೊಂಡಾಗ ಆಗುವಂಥ ಸಂತೋಷವೇ ಬೇರೆ. ಅವರು ಸಂತೋಷ ಪಟ್ಟಿದ್ದಾರೆ. ಈಗ ಸಮೂಹ ಕೃಷಿ ಅಂದರೆ ಇದು ಯಾವ ಥರ ಇದು ಮಾಡೋದು? ಸಮೂಹ ಕೃಷಿ ಅಂತ ಹೇಳಿದರೆ ಒಂದು ಭೂಮಿಯನ್ನು ಆಯ್ಕೆ ಮಾಡಿ ಅಲ್ಲಿ ಭತ್ತ ಇರ್ಬೋದು, ತರಕಾರಿ ಇರ್ಬೋದು. ನಾವು ಇತ್ತೀಚೆಗೆ ಸುಮಾರು 1-4 ವರ್ಷದ ಕೆಳಗೆ ಗಂಜಿಮಠ ಎಂಬ ಊರಲ್ಲಿ ಒಬ್ಬರ ಗದ್ದೆಯನ್ನು ಲೀಸಿಗೆ ತಗೊಂಡು ಅವರಲ್ಲಿ ನಾವು ಎಲ್ಲ ಯುವಕರು ಇನ್ಫೋಸಿಸ್ನ ಮತ್ತು ಬೇರೆ ಬೇರೆ ಕೆಲಸಕ್ಕೆ ಹೋಗುವಂಥ ಯುವಕರನ್ನು ಸಮಾನ ಮನಸ್ಕರನ್ನು ಒಟ್ಟು ಮಾಡಿ ಅವರಿಗೆ ತಿಳುವಳಿಕೆ ಹೇಳಿ ನಾವು ಅಲ್ಲಿ 1 ಎಕರೆ ಜಾಗದಲ್ಲಿ ಬೇರೆ ಬೇರೆ ಥರದ ತರಕಾರಿಗಳನ್ನು ಪ್ರಾರಂಭದಿಂದ ಕೊನೆ ಹಂತದವರೆಗೆ ಇಳುವರಿ ಬರುವಲ್ಲಿವರೆಗೆ ಅವರಿಗೆ ನಾವು ತರಬೇತಿಯನ್ನು ಕೊಟ್ಟು ಅವರಿಂದ ಮಾಡಿಸುವುದು. ನಾವು ಇದರಲ್ಲಿ ಎಲ್ಲರೂ ಸೇರಿ ಒಂದು ಬೆಳೆಸುವುದ ಅಥವಾ ಒಬ್ಬೊಬ್ಬರು ಬೇರೆ ಬೇರೆಯಾಗಿ ಅವರಿಗೆ ಬೇಕಾದ್ದು ಬೆಳೆಸುವುದ? ಇಲ್ಲ, ನಾವು ಏನಂದ್ರೆ 1 ಎಕರೆ ಜಾಗದಲ್ಲಿ ಬೇರೆ ಬೇರೆ ಹಂತದ ತರಕಾರಿಗಳನ್ನ ಒಟ್ಟಾಗಿ ಎಲ್ಲರೂ ಬೆಳೆಸಿ ಎಲ್ಲರೂ ಅದರಲ್ಲಿ ಬೆಳೆ ಇಳುವರಿಯನ್ನು ಬಂದಾಗ ಪಾಲು ತಗೊಳ್ಳುದು. ಆ ತರದ್ದು. ಸರಿ, ಇದರ ನಿರ್ವಹಣೆ ಹೇಗೆ ಮಾಡ್ತಾ ಇದ್ರಿ? ಇದರ ಖರ್ಚು ವೆಚ್ಚಗಳನ್ನೆಲ್ಲವನ್ನು ನಾವು ಸಮಾನ ಒಬ್ಬ ಲೆಕ್ಕ ಇಟ್ಟುಕೊಳ್ಳೋದು, ಏನೇನು ಖರ್ಚು ಬರ್ತದೆ ಅಂತ ಹೇಳುವುದನ್ನು ಲೆಕ್ಕ ಇಟ್ಟುಕೊಳ್ಳೋದು, ಅದನ್ನು ಎಲ್ಲರೂ ಸೇರಿ ಪಾಲು ಹಾಕಿಕೊಂಡು ಅದನ್ನು ಎಲ್ಲರ ಪಾಲನ್ನು ತಗೊಳ್ಳೋದು. ಈ ಥರದ ವ್ಯವಸ್ಥೆಯಲ್ಲಿ ಮಾಡ್ತಾ ಇದ್ದೆ. ಹೌದು. ಮತ್ತೆ ಬೇರೆ ಕಾರ್ಯಕ್ರಮಗಳ ಬಗ್ಗೆ? ಹಾಗೆ ನಾವು ನಗರದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಹೋಗಿ ನಮ್ಮ ಈ ಸಾವಯವದ ಒಂದು ಮಾಹಿತಿಯನ್ನು ತಿಳಿಸಬೇಕಾದರೆ ಜನಬೆಂಬಲ ಸಿಗಲಿಕ್ಕೋಸ್ಕರ ಸ್ವಾವಲಂಬಿ ಸಂತೆ ಅಂತ ಹೇಳುವಂಥದ್ದು ಸಹ ಮಾಡಿದ್ದೇವೆ. ಅಂದರೆ ಗ್ರಾಮೀಣ ಪ್ರದೇಶ ಇರ್ಬೋದು, ನಗರ ಪ್ರದೇಶದಲ್ಲಿ ಮನೆಯಲ್ಲೇ ತಯಾರಿಸುವಂಥ ಅನೇಕ ಗೃಹ ಉತ್ಪನ್ನಗಳನ್ನು ಸಹ ಮಾರುಕಟ್ಟೆಗೆ ಒದಗಿಸಬೇಕು ಅಂತ ಹೇಳುವ ಒಂದು ಉದ್ದೇಶದಿಂದ ಸ್ವಾವಲಂಬಿ ಸಂತೆ ಮಾಡಿದ್ದೇವೆ. ಹಲವಾರು ಸಾವಯವ ಕೃಷಿಕರ ಜಮೀನಿಗೆ ಕೃಷಿ ಬದುಕಿನ ಅಧ್ಯಯನ ಪ್ರವಾಸ ಅಂತೇಳಿ ನಗರದವರಿಗಾಗಿ ಬೇರೆ ಬೇರೆ ಸಾವಯವದ ರೈತರನ್ನು ಭೇಟಿ ಮಾಡುವಂಥ ಅವನ ಕಷ್ಟ ಸುಖದಲ್ಲಿ ಇವರು ಭಾಗಿಯಾಗಬೇಕು ಅಂತ ಹೇಳುವಂಥ ಒಂದು ಉದ್ದೇಶದಿಂದ ನಾವು ಈ ಕೃಷಿ ಬದುಕಿನ ಅಧ್ಯಯನ ಪ್ರವಾಸವನ್ನು ಸಹ ವ್ಯವಸ್ಥೆ ಮಾಡಿದ್ದೇವೆ. ಇದು ದಕ್ಷಿಣ ಕನ್ನಡದಲ್ಲಿ ಮಾತ್ರವಲ್ಲ, ಬೇರೆ ಕಡೆಗೆ ಹೋಗಿದ್ದೀರಾ? ನಾವು ಈಗ ಏನಂದರೆ ನಮ್ಮ ಯೋಜನೆಯ ಪ್ರಕಾರ ಏನಂದರೆ ಕೃಷಿ ಬದುಕಿನ ಅಧ್ಯಯನ ಪ್ರವಾಸ ಎಂಬುದು ಬೆಳಗ್ಗೆಯಿಂದ ಸಂಜೆಯವರೆಗೆ ಒಂದು ಪ್ರವಾಸ. ಹೆಚ್ಚುವರಿ ಅಧ್ಯಯನ ಮಾಡಬೇಕು ಅಂತಿದ್ದರೆ ಕರ್ನಾಟಕದ ಬೇರೆ ಬೇರೆ ರೈತರ ಭೂಮಿಗೆ ಹೋಗಿ ಅವನ ಕಷ್ಟ ಸುಖಗಳನ್ನು ಕೇಳಿ ಅವನ ಮನೆಯಲ್ಲಿದ್ದು ಅವನು ಸಾವಯವದ ಆಹಾರ ವಸ್ತುಗಳನ್ನು ಹೇಗೆಲ್ಲ ತಯಾರು ಮಾಡ್ತಾನೆ ಅಂತ ಹೇಳುವಂಥ ಉದ್ದೇಶ ಸಹ ನಮ್ಮಲ್ಲಿ ಉಂಟು. ನಾವು ಬೇರೆ ಬೇರೆ ಕಡೆಗೆ ಕರ್ನಾಟಕದಾದ್ಯಂತ ಇರುವಂಥ ರೈತರಲ್ಲಿಗೆ 1 ವರ್ಷಕ್ಕೆ 2 ಸಾರಿ ಕರ್ಕೊಂಡು ಹೋಗ್ತೇವೆ. ನಗರದಲ್ಲಿ ನಾವು ಸುಮಾರು 2 ತಿಂಗಳಿಗೆ 1 ಸಾರಿ ಮಂಗಳೂರು ನಗರದ ಆಸುಪಾಸಿನ ಸುತ್ತಮುತ್ತಲಿರುವಂಥ ರೈತರ ಮನೆಗೆ ಸಹ ಕರ್ಕೊಂಡು ಹೋಗ್ತೇವೆ. ಸರಿ, ಅದರ ನಂತರ ಬೇರೆ ಕಾರ್ಯಕ್ರಮಗಳು? ಮಂಗಳೂರಿನಲ್ಲಿ ಸುಮಾರು 1,000 ಮನೆಗಳಲ್ಲಿ ದಿನ ದಿನವೂ ಸಾವಯವ ಆಹಾರ ತಯಾರಿ ಮತ್ತು ವಿಷಮುಕ್ತ ಆಹಾರ ಸೇವನೆಗೆ ನಮ್ಮ ಬಳಗ ಪ್ರೇರಣೆ ಕೊಟ್ಟಿದೆ, ಅನೇಕ ಚಟುವಟಿಕೆಗಳನ್ನು ಮಾಡಿದೆ. ಅದರಲ್ಲಿ ಮತ್ತೆ ಬೇರೆ ಬೇರೆ ಹೆಸರುವಾಸಿಯಾದಂಥ ಸಾವಯವ ಕೃಷಿಕ ಡಾಕ್ಟರ್ ಎಲ್ ನಾರಾಯಣ ರೆಡ್ಡಿ ಇರ್ಬೋದು, ಅವರಿಂದ ಅವರಿದ್ದಾಗ ದಿವಂಗತ ಅವರು ಆರೋಗ್ಯಪೂರ್ಣ ಜೀವನಕ್ಕಾಗಿ ವಿಷಮುಕ್ತ ಕೃಷಿ ಅಂತ ಹೇಳುವಂಥ ಉಪನ್ಯಾಸಗಳನ್ನು ಏರ್ಪಡಿಸಿದ್ದೇವೆ. ಹಾಗೆ ಸಕ್ಕರೆ ಕಾಯಿಲೆ ಸಹಜ ಚಿಕಿತ್ಸೆ ಅಂತ ಹೇಳುವಂಥ ಸಾವಯವ ಪಾರಂಪರಿಕ ಆಹಾರದ ಮಹತ್ವ ಮತ್ತು ಆಯುರ್ಭೋಜನವನ್ನು ಸಹ ನಾವು ವ್ಯವಸ್ಥೆ ಮಾಡಿದ್ದೇವೆ. ಹಾಗೆ ದಕ್ಷಿಣ ಕನ್ನಡದ ಹಲವು ಸಾವಯವ ಕೃಷಿ ಸಾಧಕರಿಗೆ ಸನ್ಮಾನ ಮಾಡಿದ್ದೇವೆ. ವಿಷಮುಕ್ತ ಆಹಾರ, ಸಾವಯವ ಕೃಷಿ, ಕೌಟುಂಬಿಕ ಜೀವನ ಮೌಲ್ಯಗಳು, ಆಹಾರ ಪದ್ಧತಿ ಮತ್ತು ಆಧ್ಯಾತ್ಮ, ಸಾವಯವ ಬದುಕು ಮತ್ತು ಗೋ ಸಂರಕ್ಷಣೆ, ಈ ಬಗ್ಗೆ ಉಪನ್ಯಾಸ ಸಪ್ತಾಹನ ಸಹ ಏರ್ಪಾಡು ಮಾಡಿದ್ದೇವೆ. ತರಕಾರಿ ಸಸಿಗಳ ತಯಾರಿ, ತರಬೇತಿ ಮತ್ತು ಹೂಹಣ್ಣು ತರಕಾರಿಗಳ ಸಸಿಗಳನ್ನು ಮಾರಾಟ ವ್ಯವಸ್ಥೆಯನ್ನು ಸಹ ನಾವು ಮಾಡಿದ್ದೇವೆ. ಮಂಗಳೂರಿನ ಹಲವಾರು ರಾಜ್ಯ ಮಟ್ಟದ ಹಲಸು ಹಬ್ಬ ಮತ್ತು ಸಿರಿಧಾನ್ಯ ಉತ್ಸವ ಆಯೋಜನೆ ತಲಾ 2 ದಿನಗಳಲ್ಲಿ ಈ ಪ್ರತಿಯೊಂದು ಕಾರ್ಯಕ್ರಮಕ್ಕೆ 1,000+ ನಾಗರಿಕರು ಬಂದು ನಮ್ಮನ್ನು ಬೆನ್ನು ತಟ್ಟಿದ್ದಾರೆ. ಈ ಥರ ವಿವಿಧ ಹಂತದ ಜನರಿಗೆ ಅನುಕೂಲ ಆಗುವಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ಯೋಜನೆ ಮಾಡ್ತಾ ಇದ್ದೇವೆ. ಇದು ಕಾರ್ಯಕ್ರಮಗಳು ಬೇರೆ ಬೇರೆ ರೀತಿಯಲ್ಲಿ ಆಯಿತು. ಇದರ ಜೊತೆಗೆ ನೀವು ಮೊದಲು ಹೇಳಿದ್ರಿ ಏನಂತ ಹೇಳಿದರೆ, ಮನೆಯಲ್ಲೇ ಅವರು ನಮ್ಮ ಅಡಿಗೆ ಮನೆ ವಿಷಮುಕ್ತ ಇದ್ದದ್ದು ಆಗಬೇಕು ಅನ್ನುವ ನಿಟ್ಟಿನಲ್ಲಿ ನೀವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ, ಇಲ್ಲಿಯ ಜನರೇ ಅವರ ತರಕಾರಿಗಳನ್ನು ಬೆಳೆಸಲಿಕ್ಕೆ ಅದಕ್ಕೆ ನೀವು ಬೇಕಾದಂತಹ ಪರಿಕರಗಳು, ವಸ್ತು, ತರಬೇತಿ ಇದು ಹೇಗೆ ಮಾಡ್ತೀರಿ? ಈಗ ನಮ್ಮದು ಕೈತೋಟ ಕ್ರಾಂತಿ ಅಂತ ಹೇಳುವಂಥ ಯೋಜನೆ ಇದುವರೆಗೆ 83 ಕಡೆಗಳಲ್ಲಿ ನಗರದಲ್ಲಿ ಆಗಿದೆ. 100 ಕಾರ್ಯಕ್ರಮ ಮಾಡಬೇಕು ಅಂತ ಹೇಳುವಂಥ ಆಸಕ್ತಿ ಉಂಟು. ಬೇರೆ ಬೇರೆ ಸಂಘ ಸಂಸ್ಥೆಗಳು, ಬೇರೆ ಬೇರೆ ಮನೆಯವರು, ವ್ಯಕ್ತಿಗಳು ನಮ್ಮ ಜೊತೆಗೆ ಜೋಡಣೆ ಮಾಡಬಹುದು. ಅದರಲ್ಲಿ ಕನಿಷ್ಠ ವ್ಯವಸ್ಥೆ ಹೇಗಿರಬೇಕು ಅಂತ ಹೇಳಿದರೆ, 10 ಜನ ಒಟ್ಟು ಸೇರಿದರೂ ನಾವು ಅವರಿಗೆ ಬೇಕಾದಂಥ ಉಚಿತವಾದಂಥ ತರಗತಿಗಳನ್ನು ಮಾಡ್ತೇವೆ. ಅವರಲ್ಲಿ ಈ ಪರಿಕರಗಳಲ್ಲಿ ಏನಾದರೂ ಕೊರತೆ ಕಂಡರೆ, ಕೆಲವರಿಗೆ ಮಣ್ಣಿಲ್ಲ, ನಮಗೆ ಕೋಕೋಪೇಟ್ ಸಿಗುವುದಿಲ್ಲ, ನಮಗೆ ಸಗಣಿ ಸಿಗುವುದಿಲ್ಲ, ಗೊಬ್ಬರ ಸಿಗುವುದಿಲ್ಲ, ಅಂಥ ವ್ಯವಸ್ಥೆ ಅಡಿಯಲ್ಲಿ ನಮ್ಮ ಸಾವಯವ ಬಳಗ ಅವರು ನಮ್ಮ ಹತ್ರ ಹೇಳ್ಕೊಂಡ್ರೆ ಅವರಿಗೆ ಅದಕ್ಕೆ ಸಣ್ಣ ಒಂದು ಮೌಲ್ಯವನ್ನು ವ್ಯವಸ್ಥೆಯನ್ನು ನಿಗದಿ ಮಾಡಿದ್ದೇವೆ. ಅದನ್ನು ನಮ್ಮಲ್ಲಿ ಹರಿಕೃಷ್ಣ ಕಾಮತ್ ಅಂತ ಒಬ್ಬರು ರೈತರಿದ್ದಾರೆ, ಅವರು ಅದನ್ನು ಪೂರೈಕೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಇದರಿಂದ ಈ ರೀತಿಯಲ್ಲಿ ನಮ್ಮ ಕೈತೋಟ ಕ್ರಾಂತಿಯಿಂದ ಸುಮಾರು ಮನೆಗಳು ಇವತ್ತು ಬದಲಾವಣೆ ಆಗ್ತಾ ಇದೆ. ಸಣ್ಣ ಸಣ್ಣ ಮಟ್ಟಿಗೆ ಹರಿವೆ ಸೊಪ್ಪಿರಬಹುದು, ಬಸಳೆ ಇರಬಹುದು, ಸಣ್ಣ ಸಣ್ಣ ಜಾಗದಲ್ಲಿ ನಾವು ಹೇಗೆ ಬೆಳಿಬಹುದು, ಇದನ್ನು ಅವರು ಒಂದು ಸಾರಿ ಬೆಳೆಸಿ ಅದರ ಉತ್ಪನ್ನ ಬಂದಾಗ ಅವರಿಗಾಗುವಂಥ ಸಂತೋಷ, ಅದನ್ನು ಮತ್ತೆ ಮುಂದುವರಿಸ್ತಾರೆ. ಅವರು ಅಲ್ಲಿಗೆ ನಿಲ್ಲಿಸುವುದಿಲ್ಲ, ಇದು ಒಂದು ಒಳ್ಳೆಯದಾಗ್ತದೆ ಅಂತ ಹೇಳುವಂಥ ಮನೋಭಾವನೆ. ಸಾವಯವದ ರೀತಿಯಲ್ಲೇ ಬೆಳೆದಂಥ ತರಕಾರಿ ಬೀಜಗಳನ್ನು ಸಹ ನಾವು ಪೂರೈಕೆ ಮಾಡ್ತೇವೆ. ಅವರಿಗೆ ಬೇಕು ಅಂತಿದ್ರೆ ಅದಕ್ಕೂ ಒಂದು ಸಣ್ಣ ಮೌಲ್ಯ ಕೊಡಲಿಕ್ಕುಂಟು, ಇದನ್ನು ಸಹ ನಾವು ವ್ಯವಸ್ಥೆ ಮಾಡ್ತೇವೆ. ಈಗ ಸಾಮಾನ್ಯ ಪೇಟೆಯಲ್ಲಿ ಅಂತ ಹೇಳಿದರೆ ಜಾಗದ ಕೊರತೆ ತುಂಬ ಇರ್ತದೆ. ಕಡಿಮೆ ಜಾಗ ನನ್ನ ಹತ್ರ ಇರೋದು 3 ಸೆಂಟ್ಸು 5 ಸೆಂಟ್ಸು ಅಂತೆ. ಇಂಥ ಸಂದರ್ಭದಲ್ಲಿ ಈ ಥರದ ಕೈತೋಟ ಅನ್ನುವಂಥದ್ದು ಮಾಡಲಿಕ್ಕೆ ಸಾಧ್ಯವಾ? ಇವತ್ತು ಬಿಸಿಲು ಬೀಳುವಂಥ ಜಾಗ ಒಂದು ಅವರಿಗೆ ಸಿಕ್ಕಿದರೆ, ಉದಾಹರಣೆಗೆ ಒಂದು ಫ್ಲ್ಯಾಟಲ್ಲಿ ಅವರು ತರಕಾರಿ ಬೆಳಿಬೇಕು ಅಂತ ಹೇಳುವಂಥ ಮನಸ್ಸಿದ್ರೆ, ಅವರಿಗೆ ಬೆಳಗಿನ ಹೊತ್ತು ಯಾವ ದಿಕ್ಕಲ್ಲಿ ಬಿಸಿಲು ಬರ್ತದೆ ಅಲ್ಲಿಗೆ ತಗೊಂಡೋಗಿ ಪಾಟನ್ನು ಇಡ್ತಾರೆ. ಇವತ್ತು ನಮ್ಮ ಬಳಗದ ಸದಸ್ಯರ ಅನೇಕರು ಫ್ಲ್ಯಾಟಲ್ಲಿ ಜೀವನ ಮಾಡುವವರು ಸಹ ತರಕಾರಿಗಳನ್ನು ಬೆಳೀತಾ ಇದ್ದಾರೆ. ಅವರು ಬೆಳಗಿನ ಹೊತ್ತು ಎಡಬದಿಯಲ್ಲಿ ಒಂದು ಬಿಸಿಲು ಬರ್ತದೆ ಅಂತಿದ್ರೆ ಆ ಪಾಟನ್ನು ಅಲ್ಲಿಗೆ ಕೊಂಡೋಗಿ ಶಿಫ್ಟ್ ಮಾಡ್ತಾರೆ. ಪುನಃ ಬಲಬದಿಯಲ್ಲಿ ಸಂಜೆಯಾಗುವ ಈಚೆ ಬದಿಯಲ್ಲಿ ಬರ್ತದೆ ಅಂತಿದ್ರೆ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಈ ರೀತಿಯ ಒಟ್ಟು ಮನಸ್ಸು ಎಂಬುದು ಅವರಲ್ಲಿ ಇರಬೇಕು. ಈ ರೀತಿಯ ಮನೋಭೂಮಿಕೆಯಲ್ಲಿ ಫ್ಲ್ಯಾಟಲ್ಲಿ ಸಹ ಸಣ್ಣ ಸಣ್ಣ ಜಾಗದಲ್ಲಿ ಸಹ ತರಕಾರಿಗಳನ್ನು ಬೆಳಿಲಿಕ್ಕೆ ಆಗ್ತದೆ. ಬೆಳೀತಾ ಇದ್ದಾರೆ ಕೂಡ ಅಂತ ಹೇಳಿದ್ರೆ, ನಮ್ಮ ಹತ್ರ ಇರುವ ಭೂಮಿ ಕಡಿಮೆ ಅನ್ನುವಂತಹ ಯೋಚನೆ ಬೇಡ, ಕುಂಡಗಳಲ್ಲಿಯೋ ಅಥವಾ ಇದರಲ್ಲಿ ಕೂಡ ಬೆಳೆಸಬಹುದು ಅನ್ನುವಂಥದ್ದು. ಇದರ ಜೊತೆಗೆ ಈ ಸಾವಯವ ಕೃಷಿಕ ಜೊತೆಗೆ ಗ್ರಾಹಕ ಅಂತ ಹೇಳಿದ್ರಿ, ಈ ಗ್ರಾಹಕನಿಗೆ ಇದು ಸಾವಯವ ಅಂತ ಗೊತ್ತಾಗುವಂತಹ ನಿಟ್ಟಿನಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನು ಮಾಡ್ತೀರಾ? ನಾವು ಈಗ ಸಾವಯವದ ಬದ್ಧತೆಯ ಬಗ್ಗೆ ಅನೇಕ ವಿವಿಧ ಕಾರ್ಯಕ್ರಮಗಳನ್ನು ಮಾಡಿ ಅವರಿಗೆ ತಿಳಿ ಹೇಳುವಂಥ ಕೆಲಸಗಳನ್ನು ಮಾಡಿದ್ದೇವೆ. ಸಾವಯವ ಅಂತ ಹೇಳುವಂಥ ಗುರುತಿಸುವ ಕ್ರಮ ಹೇಗೆ, ಸಾವಯವ ತೋಟಕ್ಕೆ ಭೇಟಿ ಕೊಟ್ಟಾಗ ಅವರು ಸಾವಯವದಲ್ಲಿ ಬೆಳೀತಾರಾ ಅಂತ ಹೇಳುವುದನ್ನು ನೋಡುವುದು ಹೇಗೆ, ಇದನ್ನು ಪ್ರತಿಯೊಂದು ನಮ್ಮ ಕೈತೋಟ ಕ್ರಾಂತಿಯ ಪಠ್ಯದಲ್ಲಿ ಸೇರಿಸಿದ್ದೇವೆ ನಾವು. ಇದಕ್ಕಾಗಿಯೇ ಮಂಗಳೂರು ನಗರದವರಿಗಾಗಿಯೇ ಒಂದು ಕೈತೋಟ ಕೈಪಿಡಿ ಅಂತ ಹೇಳುವಂಥ ಒಂದು ಸಣ್ಣ 10 ರೂಪಾಯಿಯ ಪುಸ್ತಕವನ್ನು ಸಹ ತಯಾರು ಮಾಡಿದ್ದೇವೆ. ಅದರಲ್ಲಿ ಇದೆಲ್ಲ ಮಾಹಿತಿಗಳನ್ನು ಅವರಿಗೆ ಕೊಟ್ಟಿದ್ದೇವೆ. ಇದಲ್ಲದೆ ಸಾಮಾನ್ಯವಾಗಿ ಒಂದು ಸಾವಯವದ ರೈತನ ಅಥವಾ ಒಬ್ಬ ಸಾವಯವದಲ್ಲಿ ಬೆಳೆಗಾರನ ಒಂದು ಮನೆಗೆ ಹೋದಾಗ ಅವನ ಮನೆಯ ಸುತ್ತಮುತ್ತಲು ಚಿಟ್ಟೆ, ಇರುವೆ, ಓತಿಕೇತ ಈ ಥರದ ಒಂದು ಪ್ರಾಣಿಗಳು ಓಡಾಡ್ತಿದ್ದರೆ 100ಕ್ಕೆ 100 ಸಾವಯವ ಅಂತ ಹೇಳುವಂಥ ವಿಶ್ವಾಸ ಇಡಬಹುದು. ಸರಿ, ಇದು ಇಲ್ಲದೇ ಇದ್ದರೆ ಅವರು ಪೆಸ್ಟಿಸೈಡನ್ನು ಹೆಚ್ಚು ಬಿಟ್ಟಿದ್ದಾರೆ, ಪೆಸ್ಟಿಸೈಡಲ್ಲಿ ಆ ಥರದನ್ನು ಬೆಳೆಸ್ತಾರೆ ಅಂತ ಹೇಳುವಂಥದ್ದನ್ನು ನಾವು ಕಂಡುಕೊಳ್ಬಹುದು. ಈಗ ಈ ಸಾವಯವ ಕೃಷಿ ಇದರ ಜೊತೆಗೆ ನೀವು ಸಾವಯವ ಉತ್ಪನ್ನಗಳನ್ನು ಏನಾದರೂ ಕೂಡ ಮಾಡುವ, ಮಾರಾಟ ಮಾಡುವ ವ್ಯವಸ್ಥೆ ಮಾಡ್ತೀರಾ? ಹೇಗೆ ಇದೀಗ ನಾವು ಸಾವಯವದ ಈ ಗ್ರಾಹಕರನ್ನು ಜಾಗೃತಿ ಮಾಡುವುದೇ ನಮ್ಮ ಸಾವಯವ ಬಳಗದ ಉದ್ದೇಶ. ಅವ ತಿನ್ನುವ ಆಹಾರದ ಬಗ್ಗೆ ಅವನಿಗೆ ತಿಳುವಳಿಕೆ ಕೊಟ್ಟಾಗ, ಇದರ ಬಗ್ಗೆ ಅವನಿಗೆ ಆಸಕ್ತಿ ಬಂದರೆ ಅವನದನ್ನು ಹುಡುಕಿಕೊಂಡು ಹೋಗಿ ತಗೊಳ್ಳುವಂಥ ವ್ಯವಸ್ಥೆಯನ್ನು ಅವನು ಮಾಡ್ತಾನೆ. ಇವತ್ತು ಸಾವಯವದ ಹೆಸರಲ್ಲಿ ತುಂಬ ಮೋಸ ಎಂಬುದು ಸಹ ಆಗ್ತಾ ಉಂಟು. ಹೆಚ್ಚು ಜನರಲ್ಲಿ ಮೋಸ ಹೋಗ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಅವರು ಮೋಸ ಹೋದರೂ ಸಹ ಮತ್ತೆ ಅವರಿಗೆ ತಿಳುವಳಿಕೆ ಬಂದು ಅದನ್ನು ಬದಲಾವಣೆಗೆ ಅವರು ಪ್ರಯತ್ನ ಮಾಡ್ತಾರೆ. ಅವರಿಗೆ ಬೇಕಾದಂಥ ಪ್ರಾಥಮಿಕ ಹಂತದ ತಿಳುವಳಿಕೆಗಳನ್ನು ನಾವು ಅವರಿಗೆ ಕೊಡುವಂಥ ಕೆಲಸವನ್ನು ಮಾತ್ರ ಹೆಚ್ಚು ಮಾಡುವುದು. ನಮ್ಮಲ್ಲಿ ಮಾರಾಟ ಮಾಡುವಂಥ ವ್ಯವಸ್ಥೆಗಳ ಭಾಗ ಕಡಿಮೆ ಇಲ್ಲ, ನಾವು ಮಾಡೋದು ಇಲ್ಲ. ಅದು ಸರಿ. ಇಷ್ಟು ದಿವಸಗಳಲ್ಲಿ ನೀವು ಸುಮಾರು 10 ವರ್ಷಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಈ ಕಾರ್ಯಕ್ರಮಗಳ ಮುಂದುವರಿಕೆಯ ಬಗ್ಗೆ ಹೇಗೆ ಮಾಡುವುದು ಅಂತ ಹೇಳಿ ಮುಂದೆ ಯೋಚನೆಗಳಿದ್ದವ? ನಾವು ಇನ್ನು ಮುಂದೆ ಈ ಶಾಲಾ ಮಕ್ಕಳಿಗೆ ಮತ್ತು ಯುವಕರಿಗೆ ಸಾವಯವದ ಆಹಾರದ ಜಾಗೃತಿಯ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳುವಂಥ ಯೋಚನೆ ಇದೆ. ಒಬ್ಬ ವಿದ್ಯಾರ್ಥಿ ಇದನ್ನು ಮನಸ್ಸಿಗೆ ತಗೊಂಡು ಇದನ್ನು ಈ ಮನೋಭೂಮಿಕೆಯನ್ನು ಅವನು ಹೆಚ್ಚು ಮಾಡ್ತಾ ಹೋದರೆ ತುಂಬ ನಮಗೆ ಪರಿಣಾಮಕಾರಿಯಾಗಿ, ತಿನ್ನುವ ಆಹಾರದಲ್ಲಿ ವಿಷ ಉಂಟು ಅಂತ ಎಷ್ಟೋ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ಇವತ್ತು. ಅದನ್ನು ತಿಳಿ ಹೇಳುವಂಥ ಬೇರೆ ಬೇರೆ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ನಾವು ಯೋಚನೆ ಮಾಡಿದ್ದೇವೆ. ನಗರದ ಕೃಷಿ ಆಸಕ್ತರಿಗೆ ತರಬೇತಿ ಮತ್ತು ಕಸಿ ಕಟ್ಟುವ ಉಪಾಯಗಳನ್ನು ಕೊಡಬೇಕು ಅಂತ ಹೇಳುವಂಥ ಮಾಹಿತಿ ಸಹ ಉಂಟು. ಹಾಗೆ ಆರೋಗ್ಯ ಮಾಹಿತಿ ಶಿಬಿರ, ಇವತ್ತು ಆರೋಗ್ಯ ಯಾಕೆ ಹದಗೆಡ್ತಾ ಉಂಟು, ಅದಕ್ಕೆ ಏನು ನಾವು ಕಾರಣ ಏನು ಹೇಳುವಂಥ ತಿಳುವಳಿಕೆ ಕೊಡಬೇಕು ಅಂತ ಸಹ ಉಂಟು. ಆಮೇಲೆ ಗದ್ದೆಗಳಿಯೋಣ ಬನ್ನಿ, ವನ ಮಹೋತ್ಸವ ಮತ್ತು ಸಾಯಿಲ್ ವಾಸ್ತು ಅಂತ ಒಂದು ಕಾರ್ಯಕ್ರಮ ಮಾಡುವಂಥ ಯೋಚನೆಗಳು ಉಂಟು. ಇವತ್ತು ನಾವು ಉಪಯೋಗ ಮಾಡುವಂಥ ಅನೇಕ ವಸ್ತುಗಳಲ್ಲಿ, ಉದಾಹರಣೆಗೆ ಶುದ್ಧ ಕುಂಕುಮ, ಅದರ ಬಗ್ಗೆ ಏನು ಕುಂಕುಮದಲ್ಲಿ ಸಹ ಶುದ್ಧತೆ ಉಂಟ ಅಂತ ಹೇಳುವಂಥ ಕೇಳುವವರೇ ಹೆಚ್ಚಿದ್ದಾರೆ. ಅದರ ಬಗ್ಗೆ ತರಬೇತಿ ಕೊಡಬೇಕು ಅಂತ ಹೇಳುವಂಥದ್ದುಂಟು. ಹಾಗೆ ಕೈತೋಟದ ಬೇರೆ ಬೇರೆ ಹಂತದ ಗಿಡಗಳನ್ನು ರೈತರಿಂದ ತಯಾರಿಸಿ ಮಾರಾಟ ಮಾಡಿಸ್ಬೇಕು ಅಂತ ಹೇಳುವಂಥ ಉಂಟು. ಇವತ್ತು ನಾವು ಈ ಹಿಂದೆ ಕಾರ್ಯಕ್ರಮವೊಂದು ಮಾಡಿದ್ದೆವು, ಸಾವಯವದ ಊಟ ಅಂತ. ಸಾವಯವದಲ್ಲಿ ಒಂದು ಊಟವನ್ನು ಹೇಗೆ ತಯಾರು ಮಾಡಬೇಕು ಅಂತ ಹೇಳುವಂಥ ಒಂದು ತರಗತಿಯನ್ನು ಪ್ರಾರಂಭ ಮಾಡಿ ಅಲ್ಲಿ ಊಟವನ್ನು ಮಾಡಿಸಿ ಸಹ ಹೋಗುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಹೀಗೆ ಬೇರೆ ಬೇರೆ ಗೋ ಉತ್ಪನ್ನಗಳನ್ನು ತರಬೇತಿ ಮತ್ತು ಮೇಳ ಮಾಡಬೇಕು ಅಂತ ಉಂಟು. ಶಾಲೆಯೊಂದರಲ್ಲಿ ಮಾದರಿ ಕೈತೋಟ ಮಾಡಬೇಕು, ನಮ್ಮ ಬಳಗದ ದೊಡ್ಡ ಕನಸದು. ಶಾಲೆ ಒಂದು ಶಾಲೆಯಲ್ಲಿ ಮಾದರಿಯಾಗಿ ಕೈತೋಟವನ್ನು ನಿರ್ಮಾಣ ಮಾಡಬೇಕು ಅಂತ ಉಂಟು. ಇವತ್ತು ಜೇನು, ಜೇನಲ್ಲಿ ತುಂಬ ಒಳ್ಳೆಯ ಜೇನು ಯಾವುದು, ಅದರಲ್ಲಿ ಯಾವುದೆಲ್ಲ ಇದು ಬರ್ತದೆ ಅಂತ ಹೇಳಿ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಅದನ್ನು ಜನರಿಗೆ ತಿಳಿ ಹೇಳುವಂಥ ಕೆಲಸ ಮಾಡಬೇಕು ಅಂತ ಹೇಳುವಂಥ ಆಲೋಚನೆಯಿಂದ ಒಂದು ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದೇವೆ. ಹಾಗೆ ನಾವು ದಕ್ಷಿಣ ಕನ್ನಡದಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಮಾಡಿದಂಥ ಕೆಲಸ ಅಂತ ಹೇಳಿದರೆ, ಚಳಿಗಾಲದ ತರಕಾರಿಯ ಮಾಹಿತಿಯನ್ನು ಕೊಟ್ಟು ಇಡೀ ನಮ್ಮ ದಕ್ಷಿಣ ಕನ್ನಡದಲ್ಲಿ ನಾವು ಸುಮಾರು 4,500 ಎಲೆಕೋಸು ಇರ್ಬೋದು, ಹೂಕೋಸು ಇರ್ಬೋದು, ಬ್ರೊಕೋಲಿ ಇರ್ಬೋದು, ಇದನ್ನು ಉಚಿತವಾಗಿ ಕೊಟ್ಟು ಚಳಿಗಾಲದಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸಹ ಬೆಳಿಲಿಕ್ಕೆ ಆಗ್ತದೆ ಅಂತ ಹೇಳುವುದನ್ನು ಮನವರಿಕೆ ಮಾಡುವಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ, ಇವತ್ತು ಹೆಚ್ಚು ಕಮ್ಮಿ ಈ 3 ಥರದ ತರಕಾರಿಗಳನ್ನು ಅತಿ ಹೆಚ್ಚು ಜನ ಮಂಗಳೂರಿನಲ್ಲಿ ಬೆಳೀತಾರೆ ಅಂತ ಹೇಳುವುದಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಟೊಮೆಟೊ ಸಹ ಬೆಳೀತಾರೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ಟೊಮೆಟೊ. ಚಳಿಗಾಲದ ಬೇಸಾಯ ಅಂತ ಒಂದು ತರಬೇತಿ ಶಿಬಿರವನ್ನೇ ನಾವು ಮಾಡ್ತೇವೆ ಪ್ರತಿ ವರ್ಷ. ಈ 10 ವರ್ಷಗಳ ನಿಮ್ಮ ಅನುಭವದಲ್ಲಿ ಸಾವಯವದ ಬಗ್ಗೆ ಜನರಿಗೆ ಜಾಗೃತಿ ಬಂದಿದೆ ಅಂತ ಅನಿಸ್ತದೆ ಹೇಗೆ? ಸಾವಯವದ ಬಗ್ಗೆ ಜಾಗೃತಿ ಬಂದಿದೆ. ನಗರದಲ್ಲಿ ಸಂಕೀರ್ಣ ಬದುಕು, ತುಂಬ ಒತ್ತಡದ ಬದುಕು, ಯಾವಾಗಲೂ ಪುರುಸೋತಿಲ್ಲ. ಇಂಥ ಒಂದು ಒತ್ತಡದ ಬದುಕಿನ ಪುರುಸೋತಿಲ್ಲದ ಸಮಯದಲ್ಲಿ ಸಹ ನಮ್ಮ ಸಾವಯವದ ಸಂತೆ ಇರ್ಬೋದು ಅಥವಾ ಸಾವಯವ ಕೃಷಿಕ ಗ್ರಾಹಕರ ಬಳಗ ಮಾಡುವ ಯಾವುದೇ ಚಟುವಟಿಕೆಗೂ ಸಹ ತುಂಬ ಆಶ್ಚರ್ಯದ ರೀತಿಯಲ್ಲಿ ಜನ ಬೆಂಬಲ ಕೊಡ್ತಾ ಇದ್ದಾರೆ, ಜನ ಬರ್ತಾರೆ, ಜನರು ಅದನ್ನು ಕೇಳ್ತಾರೆ. ಇದನ್ನು ಅನುಷ್ಠಾನಿಸುವ ಕಡೆಗೆ ನಮ್ಮ ಒಂದು ಪ್ರಯತ್ನ ಮಾಡ್ತಾರಾ ಅಂತ ಹೇಳುವುದನ್ನು ನೋಡುವುದೊಂದು ಮಾತ್ರ ನಮ್ಮದು ಜವಾಬ್ದಾರಿ ಆಗಿರಬೇಕು. ಅದೇ ದಿಟ್ಟಿನಲ್ಲಿ ಎಲ್ಲರ ಆಸಕ್ತಿಯು ಬೆಳೀಬೇಕು ಅಂತ ಹೇಳುವಂಥದ್ದೇ ನಮ್ಮ ಸಾವಯವ ಬಳಗದ ಒಂದು ಕಳಕಳಿ. ಒಳ್ಳೆಯದು ರತ್ನಾಕರ್ ಕುಳಾಯಿಯವರೇ, ಮುಖ್ಯವಾಗಿ ಸಾವಯವ ಕೃಷಿಕ ಗ್ರಾಹಕ ಬಳಗದ ಒಂದು ಪ್ರಾರಂಭ ಮತ್ತು 10 ವರ್ಷಗಳಲ್ಲಿ ಅದು ಮಾಡಿದಂಥ ಕಾರ್ಯಕ್ರಮಗಳ ಒಂದು ವಿವರಣೆಯನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಸಾವಯವ ಕೃಷಿಕ ಗ್ರಾಹಕ ಬಳಗದ ಅಧ್ಯಕ್ಷರಾದ ರತ್ನಾಕರ ಕುಳಾಯಿ ಅವರೊಂದಿಗೆ ಸಾವಯವ ಕೃಷಿಕ ಬಳಗದ ಕಾರ್ಯಚಟುವಟಿಕೆಗಳ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಪಿಎಸ್ ಸೂರ್ಯನಾರಾಯಣ ಭಟ್. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9 ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರೂ ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಪುತ್ತೂರು ನರಸಿಂಹನಾಯಕ್ ಹಾಡಿರುವ ಪುರಂದರ ದಾಸರ ರಚನೆ ಇದೀಗ. ಗುರುವಿನ ಗುಲಾಮ ನಾಗುವ ತನಕ ದೊರೆಯ ದಂಡ ಬುಕುತೇ. ಗುರುವಿನ ಗುಲಾಮ ನಾಗುವ ತನಕ ದೊರೆಯ ದಂಡ ಬುಕುತೇ. ಪರಿಪರಿಯನೇಕ ಶಾಸ್ತ್ರವನೋದಿ ಪರಿಪರಿಯನೇಕ ಶಾಸ್ತ್ರವನೋದಿ ವ್ಯರ್ಥವಾಯ್ತು ಭಕುತೇ. ದೊರೆಯ ದಂಡ ಮುಕುತೇ, ದೊರೆಯ ದಂಡ ಮುಕುತೇ. ಶಾಸ್ತ್ರಗಳ ಓದಿದರೇನು, ನೂರಾರು ಪುರಾಣವ ಮುಗಿಸಿದರೇನು. ಆರು ಶಾಸ್ತ್ರಗಳ ಓದಿದರೇನು, ನೂರಾರು ಪುರಾಣವ ಮುಗಿಸಿದರೇನು. ಸಾರ ನ್ಯಾಯ ಕಥೆ ಕೇಳಿದರೆ ಪೇಳಿದರೇನು, ದೊರೆಯ ದಂಡ ಮುಕುತೇ. ಗುರುವಿನ ಗುಲಾಮ ನಾಗುವ ತನಕ ದೊರೆಯ ದಂಡ ಮುಕುತೇ, ದೊರೆಯ ದಂಡ ಮುಕುತೇ.